ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಒಬ್ಬ ಯುವ ಕೃಷಿ ಕನ್ಸಲ್ಟೆನ್ಸಿ ಮಾಡುವಂತಹ ಉದ್ಯಮಿ ಇದ್ದಾರೆ. ಅವರು ವಿಜಯಪುರ ತಾಲೂಕು ದ್ಯಾಬೇರಿ ಗ್ರಾಮದವರು, ಡಾಕ್ಟರ್ ಕೇದಾರಿ ಖಂಡೋಬ ಧನವಾಡೆಯವರು. ಸುಮಾರು ವರ್ಷಗಳಿಂದ ಅವರು ಈ ಕನ್ಸಲ್ಟೆನ್ಸಿ ಒಳಗೆ ತೊಡಕೊಂಡಿದ್ದಾರೆ. ತೋಟಗಾರಿಕಾ ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದಾರೆ, ರೈತರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಮತ್ತೆ ಅನೇಕ ನರ್ಸರಿಗಳನ್ನು ಕೂಡ ಅವರು ಸ್ಥಾಪನೆ ಮಾಡಿದ್ದಾರೆ. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ಕೃಷಿ ಒಳಗೆ ಒಂದು ವ್ಯವಹಾರ, ವ್ಯಾಪಾರ, ಉದ್ಯಮ ಅವರು ಸ್ಥಾಪನೆ ಮಾಡಿದ್ದಾರೆ. ಅದನ್ನ ಅದ್ಭುತವಾಗಿ ಬೆಳೆಸಿದ್ದಾರೆ ಕೂಡ. ಅವರ ಅನುಭವಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಕೇಳೋಣ. ಡಾಕ್ಟರ್ ಕೇದಾರಿ ಧನವಾಡಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಈಗ ತಾವು ಕೃಷಿ ಒಳಗೆ PhD ಮಾಡಿದ್ರಿ, ವಿಶೇಷವಾಗಿ ಹಣ್ಣಿನ ವಿಜ್ಞಾನದೊಳಗೆ ತಾವು PhD ಮಾಡಿದ್ದೀರಿ. PhD ಮಾಡಿದ ನಂತರ ವಿಶ್ವವಿದ್ಯಾಲಯದೊಳಗೆ ಒಳ್ಳೆ ಕೆಲಸ ಕೂಡ ತಮಗೆ ಸಿಗುವಂತಹ ಸಾಧ್ಯತೆಗಳು ಇದ್ದು, ಅದನ್ನು ಬಿಟ್ಟು ತಾವು ಕೃಷಿ ಕನ್ಸಲ್ಟೆನ್ಸಿ ಮಾಡಬೇಕು, ರೈತರಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಈ ಕ್ಷೇತ್ರಕ್ಕೆ ಬಂದ್ರಿ. ಯಾಕೆ ಈ ಕ್ಷೇತ್ರಕ್ಕೆ ಬಂದ್ರಿ, ಇಲ್ಲಿ ಏನು ಅಂತದನ್ನ ಕಂಡ್ರಿ, ಮತ್ತೆ ಇಲ್ಲಿ ಮಾಡಿದಂತಹ ಬದಲಾವಣೆಗಳು ಏನು, ಇಲ್ಲಿ ತಾವು ಏನು ಸವಾಲುಗಳನ್ನು ಎದುರಿಸಬೇಕಾಯ್ತು, ಎಲ್ಲ ತಮ್ಮ ಒಂದು ಜೀವನದ ಇಲ್ಲಿ ತನಕ ಕಂಡುಕೊಂಡಂತಹ ಒಂದು ಸತ್ಯಗಳನ್ನ ನಮ್ಮ ಎಲ್ಲ ಯುವಕರ ಜೊತೆಗೆ, ವಿಶೇಷವಾಗಿ ಯುವಕರ ಜೊತೆಗೆ, ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ರೈತರು ಬೆಳಿಬೇಕಾಗಿದೆ, ಅದರೊಳಗ ಏನು ಯುವಕರು ಹೊಸ ಹೊಸ ಕನಸುಗಳನ್ನ ಇಟ್ಟುಕೊಂಡು ಈ ಕೃಷಿ ಒಳಗ ಬೆಳವಣಿಗೆ ಆಗಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿರ್ತಾರೆ. ಅವರಿಗೆ ಒಂದು ಮಾರ್ಗದರ್ಶನ ಆಗುವಂಗ, ಅವರಿಗೆ ಒಂದು ಸ್ಫೂರ್ತಿ ಆಗುವಂಗ ತಾವು ತಮ್ಮ ಇಲ್ಲಿ ತನಕ ಏನು ಜರ್ನಿ ಮಾಡಿ ಬಂದಿರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ಬೇಕು. ನಾನು ಈ ಕೃಷಿ ಒಳಗೆ ಬಂದಿದ್ದ ಕಾರಣ ತಂದ್ರೆ, ನಮ್ಮ ತಂದೆಯವರು ಮೊದಲೇ ರೈತರು, ಅವರು ರೈತ ಮಾಡ್ಕೋತ ಬಂದ್ರಿ ಸರ್, ಬಂದು ದ್ರಾಕ್ಷಿ ಹಚ್ಚಿದ್ರಿ, ದ್ರಾಕ್ಷಿ ಹಚ್ಚಿದ ಸಾಲನೇ ತೀರಿಸ್ಲಾಗ್ತಾ ಇರಲಿ, ದ್ರಾಕ್ಷಿಗೆ ಇಂಪಾರ್ಟೆನ್ಸ್ ನೀರು ಬೇಕಾಗಿತ್ತು. 9 ಎಕರೆಯಲ್ಲಿ 2x40 ಬೋರ್ ಹಾಕಿದ್ದಾರೆ ಸರ್, 700-800 ನೀರ್ ಬೀಳೋದು ಅಷ್ಟೇ, 2 ದಿವಸ ನೀಡೋದು ಹೋಗುದ್ರಿ. ದ್ರಾಕ್ಷಿ ಏನ್ ಲೋನ್ ತೆಗೆದಿದ್ರಲ್ರಿ, ಅದು ಸಾಯುತನ ಆದ್ರೂ ಅವ್ರಿಗೆ ಏನೈತ್ರಿ ದ್ರಾಕ್ಷಿದ ಲೋನ್ ಮುಟ್ಸೋದೇ ಆಗಿಲ್ಲ. ಅವಾಗ ನಾನು ಏನ್ ವಿಚಾರ ಮಾಡಿದೆ, ಯಾಕಪ್ಪ ಈ ನೀರ್ ಇಲ್ಲಾರ್ದಂತ ಬೆಳೆ ಯಾಕೆ ನಾವು ಮಾಡಬಾರದು, ಮತ್ತು ಒಮ್ಮೆನೆ ಯಾವುದೇ ಅದರನ್ನು ಫರ್ಟಿಲೈಸರ್ ಆಯ್ತು, ಯಾವುದೇ ಕೆಮಿಕಲ್ ಇಲ್ಲಾರ್ದ ಬೆಳೆ ಯಾಕೆ ಬೆಳಿಬಾರದು, ಅದನ್ನ ನಂದ ಮೊದ್ಲಿ ನಡೆದೆ ನಂದು ಏನ್ರಿ ಧ್ಯೇಯ ಐತ್ರಿ, ನಾನು ಡಿಗ್ರಿ ಹೋಗಿದ್ದಿಂದ್ರ ಅದು ಏನಿತ್ತು ನನ್ನ ಹತ್ರ ಧ್ಯೇಯ ಐತ್ರಿ ಮಾಡ್ಬೇಕಂತ. ಅಲ್ಲಿಂದ ನಮ್ಮಲ್ಲಿ ಒಟ್ಟೆ ಅದಕ್ಕೆ ಅಪೋಸಿಟ್ ರೀ, ನಾ ಮಾಡ್ಲಕತ್ತಂದ್ರೆ ನಮ್ಮ ಮನೆಯಲ್ಲಿ ಅಪೋಸಿಟ್ ಇದ್ರಿ, ಯಾರು ಮಾಡಿಕೊಡ್ತಿದ್ದಿಲ್ರಿ. ನಾನೇ ಏನ್ ಮಾಡಿದೆ ರೀ, ಇಲ್ಲಿಂದ ಬಿಟ್ಟೆ ರೀ, ನಾನು ಇಲ್ಲಿಂದ ಬಿಟ್ಟು ಮಹಾರಾಷ್ಟ್ರದಲ್ಲಿ ಹೋದ್ರೆ, ಡಿಗ್ರಿ ಮುಗಿದಂತರ ಜಾಬಿಗೆ ಅಂತ ಮಹಾರಾಷ್ಟ್ರಕ್ಕೆ ಹೋದ್ರಿ. ಜಾಬಿಗೆ ಹೋದ ನಂತರ 3 ತಿಂಗಳಲ್ಲಿ ಜಾಬ್ ಮಾಡಿದೆ ರೀ, ಜಾಬ್ ಮಾಡಿ ಮತ್ತೆ ನಾನು MSc ಹೋದೆ ರೀ. ನಾನು MSc ಹೋಗಿಸಿ ಅಲ್ಲಿ ನಾನು ಮಾಡ್ಕೊಂಡೆ ರೀ, ಅಲ್ಲಿ ಆದ್ರೂ ನಂದು ಬರೀ ಕನ್ಸಲ್ಟೆನ್ಸಿ ರೀ, ಕನ್ಸಲ್ಟೆನ್ಸಿ ಹೋಗೋದು ಮಾಡ್ಕೋತ ನಾನು PhD ಮಾಡ್ಕೊಂಡೆ ರೀ. PhD ಮಾಡ್ಕೊಂಡು ಏನೈತ್ರಿ, ಅಲ್ಲಿಂದ ನಾ ಯಾಕೆ ಈ ಕನ್ಸಲ್ಟೆನ್ಸಿ ಮತ್ತೆ ಇದಕ್ಕೆ ಬಂದೈತಂದ್ರೆ, ನಮ್ಮ ಕರ್ನಾಟಕದ ರೈತರು ಮಹಾರಾಷ್ಟ್ರ ತರ ನಮ್ಮಲ್ಲಿ ಇಲ್ಲಿ ಆಗ್ಬೇಕು. ಮಹಾರಾಷ್ಟ್ರ ರೈತರು ಸ್ವಲ್ಪ ಜಾಗದಲ್ಲೇ ಎಷ್ಟು ಇನ್ಕಮ್ ತೆಗಿತಾರ, ನಮ್ಮವ್ರು ಯಾಕೆ ತೆಗಿತಾ ಇಲ್ಲ. ನಮ್ಮಲ್ಲಿ ಏನೈತ್ರಿ, ಒಬ್ಬರದ ನೋಡಿ ಒಬ್ರು ಮಾಡ್ತಾ ಇದಾರೆ, ಒಬ್ರು ಯಾರು ತಮ್ಮ ವಿಚಾರ ಅಂತರೂ ಒಬ್ರು ಯಾರು ಮಾಡ್ತಾ ಇಲ್ಲ. ಆದ್ರಿಂದ ನಾನೇನು ವಿಚಾರ ಮಾಡಿದೆ, ನಮ್ಮ ರೈತರು ಯಾಕೆ ಬೆಳಿಬಾರದು, ನೀರ್ ಇಲ್ಲಾರ್ದಂತದ ಬೆಳಿ ನಾವು ಮಾಡಿ ತೋರಿಸಬೇಕು, ಮತ್ತೆ ರೈತರಿಗೆ ಏನೈತಿ ಕಷ್ಟ ಕಮ್ಮಿ ಆಗ್ಬೇಕು, ದುಡಿಮೆ ಏನೈತಿ ಕಮ್ಮಿ ಆಗ್ಬೇಕು, ಒಮ್ಮೆ ಬೆಳೆದ್ರಂದ್ರೆ ಇನ್ಕಮ್ ಜಾಸ್ತಿ ಆಗ್ಬೇಕು, ಅಂತ ಬೆಳೆಗಳು ಯಾವ ಯಾವ ಅಂತ ನಾ ಮೊದಲು ಸೆಲೆಕ್ಟ್ ಮಾಡ್ಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ನಾನು ಜಾಸ್ತಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ಕಸ್ಟರ್ಡ್ ಆಪಲ್, ಅಲ್ಲಿ ನೇರಳೆ ರೀ, ಹುಣಸೆ ಮಾಡ್ಕೊಂಡೆ ರೀ, ಲೇಮನ್ ಮಾಡ್ಕೊಂಡೆ ರೀ, ಇವೆಲ್ಲ 10-15 ಫ್ರೂಟ್ಸ್ ನಾನು ಏನ್ ಮಾಡಿದ್ರಿ ಸೆಲೆಕ್ಟ್ ಮಾಡ್ಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ನಾವು ಏನ್ ಮಾಡಿದೇವ್ರಿ, ಡಿವೈಡೇಷನ್ ಬೈ 2 ಕ್ರಾಪ್ಸ್ ಮಾಡ್ಕೊಂಡೆ. 2 ಕ್ರಾಪ್ಸ್ ಅಂತಂದ್ರೆ ಹೆಂಗ್ರಿ, ಒಂದು ಡ್ರೈ ಲ್ಯಾಂಡ್ ನಲ್ಲಿ ಬೆಳೆಯುವಂತ ಬೆಳೆಗಳು, ಒಂದು ನೀರ್ ಇರುವಂತ ಪ್ರದೇಶದಲ್ಲಿ ಬೆಳೆಯುವಂತ ಬೆಳೆಗಳಂತ 2 ಡಿವೈಡೇಷನ್ ಮಾಡ್ಕೊಂಡೆ. ಅದರಲ್ಲಿ ನೀರ್ ಇಲ್ಲಾರ್ದವ್ರು ಯಾವ ಯಾವ್ದು ಬೆಳಿಬೇಕು, ಒಮ್ಮೆ ಬೆಳೆದ್ರನ್ನ ಅದನ್ನ ಲಾಸ್ ಆಗಬಾರ್ದ್ರಿ ರೈತರಿಗೆ. ಒಮ್ಮೆ ಬೆಳೆಯುತ್ತಾನ ಒಂದು ಗಿಡ ಬೆಳೆಯುತ್ತಾನ ಬೆಳಿಬೇಕ್ರಿ, ಅದಕ್ಕೆ ಸ್ವಲ್ಪ ನಮ್ಮ ಮನೆಯಲ್ಲಿ ಗೊಬ್ಬರ ತಿಪ್ಪಿ ಗೊಬ್ಬರ ಇಂಥದ್ದು ಏನು ಇದ್ರು ಅಷ್ಟೇ ಕೊಟ್ಟಿಗೆ ಅದ್ರ ಮೇಲೆ ಇನ್ಕಮ್ ಬರಬೇಕು ರೈತರಿಗೆ, ಯಾಕಂದ್ರೆ ಎಲ್ಲಾರಂತರೂ ಶ್ರೀಮಂತರು ಇರಂಗಿಲ್ಲ. ಆದ್ರೆ ನಾವು ಏನ್ ವಿಚಾರ ಮಾಡಿದ್ರಿ, ವಿಷಮುಕ್ತ ಬೆಳೆಯನ್ನು ಬೆಳಿಬೇಕು, ಯಾಕಂದ್ರೆ ನಾವು ವಿಷ ಗಿಡಕ್ಕೆ ಹಾಕಿದ್ರೆ ಅದು ಉಲ್ಟಾ ನಾವು ವಿಷನೇ ಕೊಡುತ್ತೆ. ಅದರಿಂದ ಏನ್ ಮಾಡಿದೇವ್ರಿ, ನಾವು ಬಯೋ ಫರ್ಟಿಲೈಸರ್ ಅನ್ನ ಇದು ಮಾಡಿದೇವ್ರಿ, ಅನೌನ್ಸ್ ಮಾಡಿದೇವ್ರಿ, ಒಂದು ಬಯೋ ಫರ್ಟಿಲೈಸರ್ ಲ್ಯಾಬ್ ಅನ್ನ ತೆಗೆದೇವ್ರಿ. ಅದು ಬಯೋ ಫರ್ಟಿಲೈಸರ್ ಒಳಗೆ ಏನ್ರಿ, ಟ್ರ್ಯಾಕೋಡರ್ಮಾ ಮಾಡ್ಕೋತೀವಿ, ಸೋಡೋರ್ಮಾನಸ್ ಮಾಡ್ಕೋತೀವಿ, ಬೆಸಲಸ್ ಮಾಡ್ಕೋತೀವಿ, ಅಲ್ಲಿ ಫೆಸಿಲೋಮೈಸಸ್ ಮಾಡ್ಕೋತೀವಿ. ಕೊಡ್ತೇವ್ರಿ, ಅವುಗಳನ್ನು ಕೊಡುವುದರಿಂದ ನಾವು ಕೆಮಿಕಲ್ ಎಷ್ಟು ಕೊಡ್ತೇವಲ್ರಿ ಅದಕ್ಕಿಂತ ಡಬಲ್ ಪವರ್ ಇರುತ್ತೆ ರೀ. ಅದು ಲಾಂಗ್ ಟೈಮ್ ತನಕ ಬರುತ್ತಾ ಇದು ತುರಂತ ಆಗಿ ಬರುತ್ತಾರೆ. ಶಾರ್ಟ್ ಟೈಮ್ ಆಗಿ ಬರೋದು ಕೆಮಿಕಲ್ ರೀ, ಲಾಂಗ್ ಟೈಮ್ ಬರುವಂತದ್ದು ಆರ್ಗ್ಯಾನಿಕ್ ರೀ. ಅದರಲ್ಲಿ ಚೂಸ್ ಮಾಡ್ಕೊಂಡಿವ್ರಿ, ಚೂಸ್ ಮಾಡ್ಕೊಂಡು ಏನ್ ಮಾಡಿದೇವ್ ರೀ, ಫಸ್ಟ್ ಬಂದ ನಂತರ ನಾನು ಏನ್ ಬಿಜಾಪುರ ಜಾಬ್ ಬಿಟ್ಟು ಬಂದ ನಂತರ ಫಸ್ಟ್ ನಾ ಏನ್ ಮಾಡಿದೆ ರೀ, ಮದರ್ ಬ್ಲಾಕ್ ಮಾಡ್ಕೊಂಡ್ರಿ. ಮದರ್ ಬ್ಲಾಕ್ ಮಾಡ್ಕೊಂಡ ನಂತರ ಎಲ್ಲಾರು ನನ್ಗೆ ಹುಚ್ಚರತ್ತಂದ್ರಿ. ಯಾಕಂದ್ರೆ ಹುಚ್ಚರತ್ತಂದ್ರೆ ನಮ್ ಕರ್ನಾಟಕನಲ್ಲಿ ಬಿಜಾಪುರ ಮತ್ತೆ ಬಾಗಲಕೋಟ್ನಲ್ಲಿ ಮೂಢನಂಬಿಕೆ ಬಹಳ ಅದಾರೆ. ಮೂಢನಂಬಿಕೆ ಆ ಬೆಳೆ ಬೆಳಿಬಾರದು, ಈ ಬೆಳೆ ಬೆಳಿಬಾರದು, ನುಗ್ಗೆ ಬೆಳಿಬಾರದು, ಸೀತಾಫಳ ಬೆಳಿಬಾರದು, ನೆರಳೆ ಬೆಳಿಬಾರದು, ಅಲ್ಲಿಂದ ಹುಣಸೆ ಬೆಳಿಬಾರದು, ಪೇರು ಬೆಳಿಬಾರದು, ಇಂಥವೆಲ್ಲ ಬೆಳೆದ್ರು. ಬಟ್ ನಾವು ವಿಚಾರ ಮಾಡಿದೆ ಎಲ್ಲಕ್ಕಿಂತ ಜಾಸ್ತಿ ಒಂದು ದ್ರಾಕ್ಷಿಗೆ ರೇಟ್ ಇಲ್ರಿ ಸರ್, ಅದಕ್ಕಿಂತ ಡಬಲ್ ರೇಟ್ ಇರೋದು ಸೀತಾಫಲಕ್ಕೈತಿ, ನೆರಳೆಕೈತ್ರಿ, ಹುಣಸೆಗೂ ಐತಿ. ಇವೆಲ್ಲ ಇರೋದ್ರಿಂದ ಇವ್ ಯಾಕೆ ಇದು ಮಾಡ್ತಾರ, ನಾವು ಯಾಕೆ ಬೇರೆ ಮಾಡಬಾರದು? ಇವೆಲ್ಲ ಬೆಳೆಗಳು ಮತ್ತೆ ದ್ರಾಕ್ಷಿಗಿಂತ ಸರಳವಾಗಿ ಬೆಳೆಯುವಂತ ಸರಳವಾಗಿ ಬೆಳೆಯುವಂತ ಇದಕ್ಕೆ ಯಾವುದೇ ಏನು ಇಲ್ರಿ. ಮತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್, ಇದನ್ನು ಇದು ಒನ್ ಟೈಮ್ ನೀವು ಬೆಳೆದ್ರೆ ಅಂತಂದ್ರೆ ಟೂ ಇಯರ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಏನಿಲ್ಲ ಅಂದ್ರೆ 60 ಇಯರ್ಸ್ ದಿನ ಬೇಡ ತಂದ್ರೂ ಕ್ರಾಪ್ ಕೊಡುತ್ತಾರೆ ಸರ್. ಒಂದ್ ನೆರಳೆ ಗಿಡ ನೀವು 10,000 ಗಳಿಸಬಹುದು ರೀ, ಒಂದ್ ನೆರಳೆ ಗಿಡದಿಂದ ರೀ. ಅದೇ ಒಂದ್ ನೆರಳೆ ಗಿಡದಿಂದ ನೀವು ಉಪಕಸವ ಮಾಡ್ಲಕ್ಕಂದ್ರೆ 10,00,000 ಗಳಿಸಬಹುದು ರೀ. ನಾ ಈಗ ಸದ್ಯ 2 ವರ್ಷ ಇದ್ರಿ ಸರ್, ನಂದು ಮಾಡಿದಾನೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸೀತಾಫಳ 900 ಗಿಡ ಹಾಕಿದ್ದೀನಿ ನಾನು, 900 ಸೀತಾಫಳ ಇದಾವ್ರಿ, 80 ಹನುಮಾನ್ ಫಲ ಇದಾವ್ರಿ, ಒಂದ್ 20 ಲಕ್ಷ್ಮಣ ಫಲ ಇದ್ದಾವ್ರಿ, ಮತ್ತೆ 100 ನೆರಳಿ ಇದ್ದಾವ್ರಿ ಸರ್. ಅದರಿಂದ ನಾನು 35 ಲಕ್ಷ ರೂಪಾಯಿ ಗಳಿಸ್ತೀನಿ. ಎಲ್ಲಾರು ಹೇಳೋದು ಸುಳ್ಳು ಅನಿಸ್ತದ್ರಿ. ಯಾಕೆ ಸುಳ್ಳು ಅನಿಸ್ತದೆ ಅಂತಂದ್ರೆ ಅದು ಇಂಪಾಸಿಬಲ್. ಯಾಕಂದ್ರೆ ಅವ್ರು ನೋಡೇ ಇಲ್ರಿ. ಯಾಕಂದ್ರೆ ನಮ್ಮ ರೈತರು ಏನ್ ಮಾಡ್ತಾರೆ, ಬರೇ ಹಣ್ಣು ಅಷ್ಟೇ ಮಾರೋದು ನೋಡ್ತಾರೆ, ಅದು 30% ವೋಕೇಶನ್ ಅದನ್ನ ಇನ್ಕಮ್ ತಗೋತಾನ್ರಿ. ಬಟ್ ಇವ್ರು ಯಾವುದೇ ಉಪಕಸಬ್ ಮಾಡ್ತಾ ಇಲ್ರಿ. ಉಪಕಸಬ್ ಯಾವ ಮಾಡ್ತಾನಲ್ರಿ ಅವನು ಇನ್ಕಮ್ ಜಾಸ್ತಿ ತಗೋತಾನ್ರಿ. ನಾ ಮಾಡ್ತಾ ಇರೋದೇನ್ರಿ, ಗಿಡ ಬೆಳೆಸ್ತೇನ್ರಿ, ಒಂದ್ ಗಿಡದಿಂದ 300-400 ಸಸಿ ಗ್ರಾಫ್ಟಿಂಗ್ ಮಾಡ್ಕೋತೀನಿ. ಒಂದ್ ಗಿಡದಿಂದ 300-400 ಗಿಡ ಒಂದಾಗಿ ನಾನು 30 ರೂಪಾಯಿ ಮಾರ್ತಾ ಇದ್ದೇನೆ. ಅಲ್ಲೇ ನಾನು ಒಂದ್ ಗಿಡ 10,000 ರೂಪಾಯಿ ಕೊಡ್ತದೆ. ಒಂದ್ ನೆರಳೆ ಗಿಡದಿಂದ ನಾ ಏನಿಲ್ಲ ಅಂದ್ರೆ 10 ಲಕ್ಷ ತನ ಗಳಿಸ್ತೇನೆ. ಒಂದ್ ಇದ್ರಾಗ 1 ಲಕ್ಷ ತನ ನಾನು ಗ್ರಾಫ್ಟಿಂಗ್ ಮಾಡ್ಕೋತೀನಿ ನೆರಳೆ ಒಂದ್ ಗಿಡದಿಂದ. ಈಗ ಸದ್ಯ ಸಣ್ಣ ಅದಾವ್ರಿ, ಬಟ್ ದೊಡ್ಡ ಆದಂತ ಹೇಳ್ತಾ ಇದ್ದೇನೆ. ನಾನು 100 ಗಿಡದಿಂದ ನಾನು ಈ ವರ್ಷ 1,00,000 ರೂಪಾಯಿ ತೆಗೆದೀನಿ ಸರ್ ನೆರಳೆ. 10,00,000 ರೂಪಾಯಿ ಗ್ರಾಫ್ಟಿಂಗ್ ಮಾಡಿಕೇಶಿಂದ ನಾನೇ ಮದರ್ ಬ್ಲಾಕ್ ಮಾಡ್ಕೊಂಡಿದ್ದೀನಿ, ನಾನೇ ಗ್ರಾಫ್ಟಿಂಗ್ ಮಾಡ್ಕೋತೀನಿ. ಅದನ್ನ ಏನೈತಿ ನಾನು ಎಲ್ಲ ಕಡೆ ಸೇಲ್ ಮಾಡ್ತಾ ಇದ್ದೀನಿ. ಇದು ಗಿಡ ಹಚ್ಚಿ ಎಷ್ಟು ದಿವಸ ಆದ ನಂತರ ಅಥವಾ ಎಷ್ಟು ವರ್ಷ ಆದ ನಂತರ ಇದು ಈ ತರ ನೀವು ಲೆಕ್ಕ ಹೇಳ್ತಾ ಇದ್ದೀರಿ? ಇದು 2 ವರ್ಷಗಿರಿ, 2 ವರ್ಷಗಿರಿ, 2 ವರ್ಷ. ಇವೆಲ್ಲ ಗ್ರಾಫ್ಟಿಂಗ್ ಏನ್ ಮಾಡ್ತೀವಲ್ರಿ ಸರ್, ಜಸ್ಟ್ ಫ್ಲವರಿಂಗ್ ಇರುತ್ತೆ, ಪ್ರೂಟಿಂಗ್ ಚಾಲೂ ಆಗುತ್ತೆ. ಬಟ್ ನಾವು ಚೆನ್ನಾಗಿ ಎಷ್ಟು ಬೆಳೆಸ್ತೀವಲ್ರಿ ಅಷ್ಟು ಚೆನ್ನಾಗಿ ನಮ್ ಇನ್ಕಮ್ ಆಗುತ್ತೆ. ಬಟ್ ಎಲ್ಲಾ ರೈತರಿಗೆ ಆ ತರ ಆಗಂಗಿಲ್ರಿ. ಇವು ಎಲ್ಲ ಗಿಡದಿಂದ ಅವ್ರಿಗೆ ಇನ್ಕಮ್ ಬರಬೇಕಂದ್ರೆ, ಪ್ರೊಡ್ಯೂಸಿಂಗ್ ಇನ್ಕಮ್ ಬರಬೇಕಂದ್ರೆ ಮಿನಿಮಮ್ 3 ಇಯರ್ಸ್ ಬೇಕ್ರಿ ರೈತರಿಗೆ. ನಾವು ಅದನ್ನ ಯುಟಿಲೈಸ್, ನಾವು ಉಪಕಸಬ ಮಾಡ್ತೀವಿ ಸರ್. ಈ ರೈತರು ಏನ್ ಮಾಡ್ತಾರೆ, ಅದನ್ನ ಕಡದಕೇಶ ಒಗಿತಾರೆ. ಬಟ್ ಅದನ್ನ ಒಗಿಬಾರ್ದ್ರಿ ಸರ್, ಅದನ್ನ ಏನಾರು ಉಪಯೋಗ ಮಾಡ್ಕೋಬೇಕು. ಸುಟ್ಟು ಹಾಕ್ತಾರೆ, ನಾವು ಸುಟ್ಟು ಹಾಕಂಗಿಲ್ರಿ. ಅಲ್ಲೇ ಎಲೆಗಳನ್ನ ಏನ್ ಮಾಡ್ತೀವಿ, ಮಲ್ಚಿಂಗ್ ಮಾಡ್ತೀವ್ರಿ. ಮಲ್ಚಿಂಗ್ ಮಾಡೋದ್ರಿಂದ ಹ್ಯೂಮಸ್ ಜಾಸ್ತಿ ಹಾಕದ್ರಿ. ಹ್ಯೂಮಸ್ ಜಾಸ್ತಿ ಆಗಿದ್ರಿಂದ ಏನಕ್ಕಂದ್ರೆ ನೀರಿನ ಅವಶ್ಯಕತೆ ಒಟ್ಟೆ ಬೀಳಂಗಿಲ್ರಿ. ಈಗ ಈ ಸದ್ಯ ನಮ್ ಪ್ಲಾಟ್ ನಲ್ಲಿ ಹೋದ್ರ ಅಂತಂದ್ರೆ ನೀವು ಬರೀ ಹ್ಯೂಮಸ್ ರೀ, ಪೂರ್ಣ ತ್ಯಾವ ಐತ್ರಿ. ಎಲ್ಲಿ ನೋಡ್ತಿರಲ್ರಿ ಅಲ್ಲಿ ಎರೆಹುಳನೇ ಅದಾವ್ರಿ. ಅಂದ್ರೆ ಪೂರ್ತಿ ನಿಮ್ಮ ತೋಟ ಎಲ್ಲ ಮೆತ್ತಗ ಸ್ಪಂಜ್ ಇದ್ದಂಗ ಅದ. ಮತ್ತೆ ಅದು ನೆಲ ಮೊದಲು ಹೆಂಗಿತ್ತಂದ್ರೆ ಪೂರ್ಣ ಪಡಿಕಲ್ ಇತ್ತು ಸರ್. ಪಡಿಕಲ್ ನಾವು ಒಡೆದು ಅದರಲ್ಲಿ ಒಂದ್ 70-80 ಟೇಲರ್ ನಾವು ಮಣ್ಣು ಹಾಕಿದೀವ್ರಿ, ಮಣ್ಣು ಹಾಕಿ ಮಾಡಿದೀವ್ರಿ. ಇದು ಹೈ ಡೆನ್ಸಿಟಿ ಹಚ್ಚಿದ್ರಿಂದ ಇದೇ ತರ ಆಗುತ್ತೆ ರೀ. ಅದರಲ್ಲಿ ನುಗ್ಗೆನು ಮಿಶ್ರಿತ ಮಾಡ್ಬೇಕ್ರಿ. ನುಗ್ಗೆ ಯಾಕೆ ಮಿಶ್ರಿತ ಮಾಡ್ಬೇಕಂದ್ರೆ ಅದು ನೈಟ್ರೋಜನ್ ಫಿಕ್ಸೇಷನ್ ಇರುತ್ತೆ ಸರ್. ನೈಟ್ರೋಜನ್ ಫಿಕ್ಸೇಷನ್ ಇರೋದ್ರಿಂದ ಏನಾಗುತ್ತೆ ಸರ್, ನಮಗೆ ಯೂರಿಯಾ DAP ಇಂಥದ್ರದ ಅವಶ್ಯಕತೆ ಬೀಳಂಗಿಲ್ರಿ, ನೀರಿಂದ ಅವಶ್ಯಕತೆನು ಬೀಳಂಗಿಲ್ರಿ. ನಾನು ಬದುವಿನಲ್ಲಿ ಒಂದೇ 50 ನುಗ್ಗೆ ಗಿಡ ಅದಾರ ಸರ್. 50 ನುಗ್ಗೆ ಗಿಡದಿಂದ 1,50,000 ರೂಪಾಯಿ ತಕೊಂಡಿದ್ದೀನಿ ಸರ್. ಅದು ಹೆಂಗತ್ತಂದ್ರೆ 50 ಕೆಜಿ ನಂದು ಇದು ಐತ್ರಿ ಸರ್, ಏನು ಬೀಜ ಐತೆ ನಮ್ದು ನರ್ಸರಿ ಇರೋದ್ರಿಂದ 3,000 ರೂಪಾಯಿ ಕೆಜಿ ಹೋಗಿದ್ರಿ ಸರ್. 3,000 ರೂಪಾಯಿ ಕೆಜಿ ಹೋಗಿದ್ರಿಂದ 1,50,000 ರೂಪಾಯಿ ಬರೀ ಬೀಜದಿಂದ ಆಗಿದ್ರಿ ನಾನು, ಬೇರೆ ಏನಿಲ್ರಿ. ಬೀಜದಿಂದ ಸಸಿ ಮಾಡಿ ನೀವು ಮಾರಾಟ ಮಾಡಿ? ಸಸಿ ಮಾಡಂಗಿಲ್ರಿ ನಾವು, ನುಗ್ಗೆದ ಸಸಿನೇ ಮಾಡಂಗಿಲ್ಲ. ಡೈರೆಕ್ಟ್ ಸೋವಿಂಗ್ ಪರ್ಪಸ್ ನಾವ್ ಏನ್ ಮಾಡ್ತೇವೆ, ಸೀಡ್ಸ್ ಅನ್ನು ಕೊಟ್ಬಿಡ್ತೇವೆ. ಆತರ ಇನ್ಕಮ್ ಆಗತ್ತೆ. ಮತ್ತೆ ಈ ಸೀತಾಫಲದಿಂದ ಬರೀ ಒಂದ್ ಗಿಡಕ್ಕೆ ನೀವು ಏನೈತಲ್ರಿ, 900 ಗಿಡಗಳು ಅದಾವ್ರಿ. ಒಂದ್ ಗಿಡಕ್ಕೆ 5 ಕೆಜಿ ನಾವು ಹಿಡಿದ್ರು, ಒಂದ್ ಕೆಜಿ ಮೇಲ್ಗಡೆ ಒಂದ್ ಹಣ್ಣು ಆಗತ್ತೆ ರೀ. 5 ಕೆಜಿ ಹಿಡಿದ್ರು ನೋಡಿ, 9,545, 4.5 ಟನ್ ಐತ್ರಿ. ಈಗ ಮಾರ್ಕೆಟ್ ರೇಟ್ 180-150-100 ಮೇಲ್ಗಡೆ ನಡೀತಿದೆ. ನಾವು ಬರೀ 50 ರೂಪಾಯಿ ಹಿಡಿದ್ರು ಸರ್, 2.5 ರೂಪಾಯಿ ಬರೀ 12 ಹೇಳ್ತಾ ಇದ್ದೀನಿ ನಿಮ್ಗೆ ಅಂದ್ರೆ ಮಿಶ್ರ ಬೇಸಾಯ ಪದ್ಧತಿ ಮಾಡಿದ್ರಿಂದ ಏನೇನ್ ಲಾಭ ಐತೆ ಅಂದ್ರೆ ನಮ್ಗೆ ಎ.ಟಿ.ಎಂ ತರ ಇದ್ದಂಗ್ರಿ. ಈಗ ಹುಣಸೆ ಸೀಸನ್ ಇದ್ದಾಕರ ಸರ ನೆರಳೆ ಸೀಸನ್ ಇರಂಗಿಲ್ಲ, ನೆರಳೆ ಸೀಸನ್ ಸಿದ್ಧ ಇದ್ದಾಕರ ಸೀತಾಫಲದ ಇರಂಗಿಲ್ಲ, ಸೀತಾಫಲದ ಇದ್ದಾಕರ ಹನುಮಾನ್ ಫಲದ ಇರಂಗಿಲ್ಲ, ಹನುಮಾನ್ ಫಲ ಇದ್ದಾಕರ ನುಗ್ಗೆದ ಇರಂಗಿಲ್ಲ. ಹಿಂಗ ಆರ್ ತಿಂಗಳು ನಮ್ಗೆ ಮಂತ್ಲಿ ಇನ್ಕಮ್ ಬರಂಗ ನಾವು ಪ್ಲಾನ್ ಮಾಡ್ಕೊಂಡಿರ್ತೇವ್ರಿ. ಮತ್ ಇದನ್ನೇ ನಾವು ರೈತರಿಗೆ ನಾವು ಹೇಳಿಬಿಡ್ತೇವ್ರಿ ಈ ತರ ಪ್ಲಾನ್ ಮಾಡ್ಕೋರಿ ತಂದು. ಮತ್ ಇದು ಏನಾಗತ್ತೆ ಸರ್, ಲಿಂಬೆ ಹೂವು ಬಂದಾಕರ ಲಿಂಬೆದ ಬರ್ತಾರೆ, ಒಂದ್ 50 ಲಿಂಬೆ ಅದಾವ್ರಿ, ಆ ಲಿಂಬೆದಿಂದ ಲಿಂಬೆದ ಇನ್ಕಮ್ ಬರ್ತಾರೆ, ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಾರೆ. ಒಂದ್ 10 ಸಪೋರ್ಟ್ ಅದಾವ್ರಿ, ಒಂದ್ 10 ಮ್ಯಾಂಗೋ ಅದಾವ್ರಿ, ಇವೆಲ್ಲ ನಮ್ ಮನಿ ಪ್ರಪೋಸ್ ಆಗತ್ತರಿ. ಬೇರೆದಿಂದ ತರೋದಕ್ಕಿಂತ ನಮ್ಗೆ ಮನಿ ಪ್ರಪೋಸ್ ಆಗಿಬಿಡ್ತಾರೆ. ಈ ಪ್ರಪೋಸ್ ನಾನು ಎಲ್ಲಾ ಏನ್ ಮಾಡ್ತಾ ಇದ್ದೀನಿ, ನಾನು ಹೈ ಡೆನ್ಸಿಟಿಯಲ್ಲಿ ಮತ್ತೆ ನಾವು ಮಿಶ್ರ ಬೇಸಾಯದಿಂದ ಮಾಡ್ತಾ ಇದ್ದೀರಿ. ಮಿಶ್ರ ಬೇಸಾಯ ಯಾಕೆ ಮಾಡಬೇಕು ಅಂತಂದ್ರೆ, ಒಂದ್ ಗಿಡಕ್ಕೆ ಎಷ್ಟು ತಿನ್ಲಾಗ್ಬೇಕಲ್ರಿ, ಆ ಗಿಡಕ್ಕೆ ಬೇರೆದ್ ಬೇಕಾಗತ್ತರಿ. ಯಾ ಗಿಡಕ್ಕೆ ಏನ್ ಬೇಕಲ್ರಿ ಅದೇ ಬೇರೆ ಗಿಡಕ್ಕೆ ಬೇಕಾಗಿಲ್ರಿ. ಈ ಗಿಡಕ್ಕೆ ಏನ್ ಬೇಕಲ್ರಿ ಅಷ್ಟೇ ತಗೋತದೆ, ಬೇರೆ ಇದ್ದು ಆ ಗಿಡಕ್ಕೆ ಕೊಡ್ತದ್ರಿ. ಆ ಗಿಡಕ್ಕೆ ಏನ್ ಬೇಕಲ್ರಿ, ಈ ಗಿಡ ಬೇರೆ ಒಳಗಡೆ ಏನಾಗತ್ತಾರೆ, ಕಾಂಪಿಟೇಷನ್ ನಡೆದಿರ್ತದೆ, ಸ್ಪರ್ಧೆನೆ ಇರಂಗಿಲ್ಲ, ಸ್ಪರ್ಧೆನೆ ಇರಂಗಿಲ್ರಿ. ಯಾವಾಗ ಬೇಕು ಅದನ್ನ ಪೂರ್ಣ ಸಿಕ್ಬಿಟ್ಟಿರ್ತದೆ. ಮತ್ತ ಹೈ ಡೆನ್ಸಿಟಿ ಮಾಡೋದ್ರಿಂದ ಏನಾಗತ್ತರಿ ಸರ್, ನಿಮ್ಗೆ ಗೊಬ್ಬರದ ಅವಶ್ಯಕತೆ ಬೀಳಂಗಿಲ್ಲ. ಯಾಕೆ ಗೊಬ್ಬರದ ಅವಶ್ಯಕತೆ ಬೀಳಂಗಿಲ್ಲ ಅಂತಂದ್ರೆ, ಒಂದ್ ಗಿಡಕ್ಕೆ ಎಷ್ಟು ಜಿಂಕ್ ಬೇಕು, ಎಷ್ಟು ಮ್ಯಾಗ್ನೀಷಿಯಂ ಬೇಕು, ಎಷ್ಟು ಸಲ್ಫರ್ ಬೇಕು, ಎಷ್ಟು ಯೂರಿಯಾ ಬೇಕು, ಎಷ್ಟು ನ್ಯೂಟ್ರಿಯನ್ಸ್ ಬೇಕಲ್ರಿ, ಅದು ತನ್ನ ಎಲೆ ರೂಪನಲ್ಲಿ ತನ್ನಗೆ ಎಷ್ಟು ಆಹಾರ ಬೇಕಲ್ರಿ ಅಷ್ಟು ಕ್ರಿಯೇಟ್ ಮಾಡ್ಕೊಂಡಿರ್ತದ್ರಿ. ಅದನ್ನ ಏನ್ ಮಾಡ್ತದ್ರಿ, ತಮ್ಗೆ ಯಾವಾಗ ಅವಶ್ಯಕತೆ ಬೀಳ್ತದಲ್ರಿ ಅದ್ರ ಬಿಫೋರ್ 2 ಮಂತ್ಸ್ ಅದು ಎಲೆಗಳನ್ನ ಏನ ಮಾಡ್ತದ್ರಿ, ಡ್ರಾಪ್ ಮಾಡ್ಕೋತದ್ರಿ. ಡ್ರಾಪ್ ಮಾಡ್ಕೊಂಡು ಅದನ್ನ ಆಹಾರ ಕ್ರಿಯೇಟ್ ಮಾಡ್ಕೋತದ್ರಿ. ನಮ್ಮವ್ರು ಏನ್ ಮಾಡ್ತಾರೆ, ಓಲ್ಡ್ ಪದ್ಧತಿ 20x20 ಹಚ್ಕೋತಾರೆ. 20x20 ಹಚ್ಕೋದ್ರಿಂದ ಏನಾಗ್ತದ್ರಿ, ಯಾವಾದ್ರೆ ಗಾಳಿ ಬೀಸ್ತಂದ್ರೆ ದಂಡಿ ಹೋಗ್ಬಿಡ್ತದೆ ಸರ್. ದಂಡಿ ಹೋಗೋದ್ರಿಂದ ಅದಕ್ಕೇನು ನ್ಯೂಟ್ರಿಯನ್ಸ್ ಸಿಗಂಗಿಲ್ಲ. ನ್ಯೂಟ್ರಿಷನ್ ಸಿಗ್ಲಿಕ್ಕಂದ್ರೆ ಏನ್ ಮಾಡ್ಬೇಕಾಗ್ತದೆ, ನಾವು ಹೊರಗಿಂದ ಹಾಕೋಬೇಕಾಗ್ತದೆ. ಹೊರಗಿಂದ ಹಾಕೋದ್ರಿಂದ ಏನಾಗ್ತದ್ರಿ, ಮತ್ತ ಅದ್ರದ ಎಕ್ಸ್ಪೆನ್ಸ್ ನಿಮ್ಗೆ ಯಾಡ್ ಆಗ್ಬಿಡ್ತದ್ರಿ. ಅದರಿಂದ ಏನಾಯ್ತಲ್ರಿ, ನಾವ್ ಎಷ್ಟು ಹೈ ಡೆನ್ಸ್ ಹಚ್ತೇವಲ್ರಿ ಅಷ್ಟು ಒಳಗಡೆ ಮಲ್ಚಿಂಗ್ ಹಾಕದ್ರಿ. ಮಲ್ಚಿಂಗ್ ಆಗೋದ್ರಿಂದ ಹ್ಯೂಮಸ್ ಹಾಕದ್ರಿ, ಹ್ಯೂಮಸ್ ಆಗೋದ್ರಿಂದ ನ್ಯೂಟ್ರಿಯನ್ಸ್ ಫುಲ್ ಗಿಡಕ್ಕೆ ಎಷ್ಟು ಬೇಕಲ್ರಿ ಸಿಗ್ತದ್ರಿ. ಮತ್ತ ಎಷ್ಟು ಫ್ರೂಟ್ಸ್ ಕ್ವಾಲಿಟಿ ಬರ್ತಾವ ಅಂದ್ರೆ ನಾವು ಹೇಳಪ್ಲೆ ಆಗಂಗಿಲ್ರಿ, ಅಷ್ಟು ಕ್ವಾಲಿಟಿ ಬರ್ತಾವೆ. ಯಾಕಂದ್ರೆ ನ್ಯಾಚುರಲ್ ಆಗಿ ಇದ್ದಿರ್ತದೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ಆರ್ಗ್ಯಾನಿಕ್ ಯಾಕೆ ಮಾಡಬೇಕು, ಕೆಮಿಕಲ್ ಯಾಕೆ ಮಾಡಬೇಕಂತಂದ್ರೆ, ಈಗ ಒಂದ್ ಫಾರ್ಮ್ ಕೋಳಿ ಐತ್ರಿ ಸರ್, ನಾವು ಪೋಲ್ಟ್ರಿ ಕೋಳಿ ರೀ, ಅದ ಓನ್ಲಿ ಫಾರ್ 45 ದಿವಸದಾಗ ಏನಾಕಂದ್ರೆ 2 ಕೆಜಿ ತನ ಬೆಳೀತದ್ರಿ. ಈಗ ಜವಾರಿ ಕೋಳಿ ಏನೈತಲ್ರಿ, ಅದು ಒಂದ್ ವರ್ಷ ಆದ್ರೂ 2 ಕೆಜಿ ಬೆಳೆಯಂಗಿಲ್ಲ. ಆ ಫಾರ್ಮ್ ಕೋಳಿಗೆ ನಾವು ಹೊರಗಡೆ ಬಿಟ್ಟಿವಿ ಅಂತಂದ್ರೆ ಸರ್, ಹೊರಗಡೆ ಅಂತಂದ್ರೆ ಏನ್ರಿ, ಆ ಶೆಡ್ ಬಿಟ್ಟು ಹೊರಗಡೆ ಬಿಟ್ರೆ ಅಂದ್ರೆ 2-10 ಮಿನಿಟ್ನಾಗ ಸತ್ಯ ಹೋಗ್ತದ್ರಿ ಬಿಸಿಲಾಗ. ಅದೇ ಜವಾರಿ ಕೋಳಿ ಏನಾದ್ರೂ ಚಂತಾನ ಬಿಟ್ರು ಏನು ಆಗಂಗಿಲ್ಲ. ಹಾಗೆ ನಾವು ಕೆಮಿಕಲ್ ಹಾಕಿದ್ರಿಂದ ಏನಾಗತ್ತೆ ಅಂದ್ರೆ, ಬೇಸಿಗೆಯಲ್ಲಿ ನಿಮ್ ನೀರ್ ಕಮ್ಮಿ ಬಿತ್ತಂದ್ರೆ ಗಿಡಗಳು ಸಾಯ್ಲಕ್ ಚಾಲು ಆಗ್ತಾವ್ರಿ. ಗಿಡಗಳು ಒಣಗಿ ರೋಗ ಬಂದ ಕಿಸಿನ ಎಲ್ಲಾ ರೋಗ ಅಂದ್ರೆ ಅದಕ್ಕೆ ಡಿಸೀಸ್ ಕಂಟ್ರೋಲ್ ಕೆಪಾಸಿಟಿನ ಇರಂಗಿಲ್ಲ. ಅದೇ ನೀವು ನ್ಯಾಚುರಲ್ ಆಗಿ ಮಾಡಿದ್ರೆ ಅಂತಂದ್ರೆ ನೀರ್ ಹೋಗ್ಲಿ ಏನಾಗ್ಲಿ ಬೇಸಿಗೆಯಲ್ಲಿ ಒಣಗಿ ನಿಂದಿರ್ತಾವ್ರಿ, ಮಳೆ ಬತ್ತಂದ್ರೆ ತನ್ನಂತಾನೆ ಚಿಗರಿ ವರ್ಷ ಎಷ್ಟು ನಿಮ್ ಫಲ ಕೊಡಬೇಕು ಅಷ್ಟು ಕೊಟ್ಟೆ ಕೊಡ್ತಾವ್ರಿ. ನಿಮ್ಗೆ ಸ್ವಲ್ಪ ಕ್ವಾಲಿಟಿ ಫ್ರೂಟ್ಸ್ ಬೇಕಾಗಿತ್ತಂದ್ರೆ ನಿಮ್ ಮನೆಯಲ್ಲಿ ತಿಪ್ಪಿ ಗೊಬ್ಬರ ಇರಬಹುದು, ಕುರಿ ಗೊಬ್ಬರ ಇರಬಹುದು, ಇಲ್ಲಾಂದ್ರೆ ಜೀವಾಮೃತ ಮಾಡ್ರಿ, ಇಲ್ಲಾಂದ್ರೆ ಟ್ರ್ಯಾಕೋಡರ್ಮದ ಏನೈತಲ್ರಿ, ಒಂದ್ 20 ಲೀಟರ್ ಟ್ರ್ಯಾಕೋಡರ್ಮ ಕೆವಿಕೆಯಲ್ಲಿ ಸಿಗ್ತಾವ್ರಿ, ಅಂತವೆಲ್ಲ 20 ಲೀಟರ್ ಬೈದ್ರಿ. ಅದನ್ನ ಏನ್ ಮಾಡಿದ್ರಿ, ಮಲ್ಟಿಪ್ಲೈ ಮಾಡ್ಕೋತ ಹೋದ್ರಿ. ಈ ಜೀವಾಮೃತ ನಾವ್ ಹೆಂಗ್ ಮಾಡ್ತೀವಲ್ರಿ, ಅದೇ ತರ ಮಲ್ಟಿಪ್ಲೈ ಮಾಡ್ಕೋದ್ರಿ. 10 ಲೀಟರ್ ಹಾಕೋದು, 10 ಲೀಟರ್ ಏನೈತಿ ಒಂದ್ ಬ್ಯಾರಲ್ ನಲ್ಲಿ ಹಾಕೊಳ್ದ್ರಿ. ಬ್ಯಾರಲ್ ನಲ್ಲಿ ಏನೈತಿ, ಒಂದ್ 5 ಕೆಜಿ ಬೆಲ್ಲ, 5 ಕೆಜಿ ಗೋಮೂತ್ರ, ಅಲ್ಲಿಂದ ದ್ವಿದಳ ಧಾನ್ಯದ ಒಂದ್ 5 ಕೆಜಿ ಹಿಟ್ಟರಿ, ಅದನ್ನ 7 ದಿವಸ ತಿರುಗಿಸಿದ್ರಿ, ಅದೇ ಮಲ್ಟಿಪ್ಲೈ ಆಗೋತ ಹೋಗ್ತದ್ರಿ. ಅದನ್ನ ಒಂದ್ ಎಕರೆಗೆ ಬೇಕಾದಾಗ ನೀವು 100 ಲೀಟರ್ ಬಿಡ್ರಿ, 200 ಲೀಟರ್ ಬಿಡ್ರಿ, 10,000 ಲೀಟರ್ ಬಿಡ್ರಿ, ಅದು ಎಷ್ಟು ಬಿಟ್ಟಷ್ಟು ಏನು ಪ್ರಾಬ್ಲಮ್ ಇಲ್ರಿ. ಅದರಿಂದ ಅದು ಬಿಡೋದ್ರಿಂದ ಏನಾಗತ್ತೆ, ಗಿಡದ ಸ್ಟ್ರೆಂತ್ ಚೆನ್ನಾಗಿ ಆಗತ್ತರಿ, ಗಿಡನು ಚೆನ್ನಾಗಿ ಬೆಳತಾವ, ಚೆನ್ನಾಗಿ ನಮ್ಗೆ ಫ್ರೂಟ್ಸ್ ತಿನ್ಲಾಕ್ ಸಿಗುತ್ತೆ ರೀ, ಎಲ್ಲಾ ರೋಗ ರುಜಿನಗಳನ್ನು ಕಮ್ಮಿ ಆಗುತ್ತೆ. ಇವೆಲ್ಲ ಆರ್ಗ್ಯಾನಿಕ್ ಪದ್ಧತಿಯಿಂದ ಮಾಡ್ಕೊಂಡ್ ಹೋಗ್ಬೇಕ್ರಿ. ಅಡಿಲ್ಲ, ಈಗ ತಾವು ಹೈ ಡೆನ್ಸಿಟಿ ಅಂದ್ರೆ ಅಗ್ದಿ ಸಾಂದ್ರವಾಗಿ ಬೆಳೆದಿದ್ದು ಹೇಳದ್ರಲ್ಲ, ಹೌದ್ರಿ ಸರ್, ಒಂದು ಎಕರೆ ಪ್ರದೇಶದೊಳಗೆ ಎಷ್ಟು ನೀವು ಗಿಡಗಳನ್ನು ಕೂಡಿಸಿರಲ್ಲಿ? ನಮ್ಮ 1 ಎಕರೆ ಪ್ರದೇಶದಲ್ಲಿ ನಾನು ಎಲ್ಲ ಹೈ ಡೆನ್ಸಿಟಿಯಲ್ಲಿ 1700 ಗಿಡ ಕೂಡಿಸಿದ್ದೀನಿ. 1700 ಗಿಡ, 1700 ಗಿಡ ಅದಾವ್ರಿ. ಸಾಮಾನ್ಯವಾಗಿ ನಾವು ಬೆಳಿಬೇಕಂತಂದ್ರೆ ಎಷ್ಟು ಗಿಡಗಳನ್ನ ಕೂಡಿಸೋದಾಗ್ತದೆ? ಸಾಮಾನ್ಯ ರೈತರು ಏನೈತಲ್ರಿ, 900ಕ್ಕಿಂತ ಜಾಸ್ತಿ ಗಿಡಗಳು ಕೂಡಿಸಬಾರ್ದ್ರಿ. ಯಾಕಂತಂದ್ರೆ ಅವ್ರಿಗೆ ಒಂದೇ ಟೈಮ್ ಪ್ರೂನಿಂಗ್ ಬರುತ್ತಾರೆ. ನಮ್ದು ನಾವು ನರ್ಸರಿ ಪ್ರಪೋಸ್ ಮಾಡೋದ್ರಿಂದ ನಾವು 2 ಸಾರಿ ಪ್ರೂನಿಂಗ್ ಮಾಡ್ತೀವ್ರಿ. ಅದರಿಂದ ನಮ್ಗೆ ಎಷ್ಟು ನಾವು ಸಾಂದ್ರತೆ ಬೆಳೆಸಿದ್ರು ನಮ್ಗೆ ಸಾಂದ್ರತೆ ಅನ್ಸಂಗಿಲ್ರಿ. ಇವ್ರು ರೈತರದ್ದು ಏನಾಗುತ್ತಾರೆ, ಸಾಂದ್ರತೆ ಜಾಸ್ತಿ ಬೆಳೆಸಿದ್ರೆ ನಾಳೆ ಹಾರ್ವೆಸ್ಟ್ ಮಾಡಾಕರ ಅವ್ರಿಗೆ ಪ್ರಾಬ್ಲಮ್ ಆಗುತ್ತಾರೆ, ಹೋಗಾಕ ಬರಂಗಿಲ್ರಿ. ಅದರಿಂದ ಮತ್ತೆ ಸ್ವಲ್ಪ ವೆಂಟಿಲೇಷನ್ ಬೇಕಾಗುತ್ತಾರೆ, ವೆಂಟಿಲೇಷನ್ ಆದ್ರೆ ಇದಾಗುತ್ತಾರೆ. ಎಲ್ಲಾ ರೈತರು ಏನ್ ಹೇಳ್ತಾರೆ, ಜಾಸ್ತಿ ಡೆನ್ಸ್ ಇರೋದ್ರಿಂದ ಫ್ರೂಟ್ ಟ್ರೀ ಸೆಟ್ಟಿಂಗ್ ಆಗಂಗಿಲ್ಲ. ಬಟ್ ಅದು ನಾ ಮಾಡಿದ ಪ್ರಾಕ್ಟಿಕಲ್ ಪ್ರಕಾರ ಅದು ತಪ್ಪೈತ್ರಿ ಸರ್. ಎಷ್ಟು ನೀವು ಡೆನ್ಸ್ ಬೆಳೆಸ್ತಿರಲ್ರಿ ಅಷ್ಟು ಕ್ವಾಲಿಟಿ ಫ್ರೂಟ್ಸ್ ಬರ್ತಾವ್ರಿ, ಅಷ್ಟು ಜಾಸ್ತಿ ಫ್ರೂಟ್ ಬರ್ತಾವ್ರಿ. ಜಾಸ್ತಿ ಹಚ್ಚೋದ್ರಿಂದ ಗಾಳಿ ಗಿಳಿ ಬೀಸ್ತಂದ್ರೆ ಫ್ಲವರ್ ಡ್ರಾಪ್ ಆಗ್ತಿರ್ತಾವ್ರಿ. ಆದ್ರೆ ಎಸ್ಪೆಷಲಿ ಸೀತಾಫಲದ ನಮ್ಮಲ್ಲಿ ಗೋಲ್ಡನ್ ತಂದ ಕಿಸೆ ಹಚ್ತಾರೆ, ಮಹಾರಾಷ್ಟ್ರದ ಗೋಲ್ಡನ್ ತಂದ ಹಚ್ತಾರಲ್ರಿ. ಈ ಹತ್ತಿರಗದಾಗ ರೈತರು ಎಲ್ಲಾರು ಹಚ್ಚಿದ್ದಾರೆ. ಅವ್ರು ಏನ್ ಮಾಡಿದಾರೆ, 10 ಬೈ ಕಾಫಿ 16x15 ಕಚ್ಚಾರಿ ಅಂದ್ರೆ 16x15 ಕಚ್ಚಿರ್ತಾರೆ. ಅದು ಏನಾಗತ್ತಂದ್ರೆ ಗಾಳಿ ಬೀಸ್ತಂದ್ರ ಫ್ಲವರ್ ಎಲ್ಲ ಏನಾಕದ್ರೆ ಡ್ರಾಪ್ ಔಟ್ ಆಕದ್ರಿ. ಎಲ್ಲಾರ್ದ ಪ್ರಾಬ್ಲಮ್ ಬರೋದು ಎಲ್ಲಿ ಅಂತಂದ್ರೆ ರೀ ಸರ್, ನಮ್ದು ಫ್ರೂಟ್ ಸೆಟ್ಟಿಂಗ್ ಆಗಲ್ಲ. ಅಯ್ಯದ ಫ್ರೂಟ್ ಯಾಕೆ ಸೆಟ್ಟಿಂಗ್ ಆಗಲ್ಲ ಅಂತಂದ್ರೆ ಇಲ್ಲಿ ಆಗ್ತಾ ಇಲ್ರಿ. ಯಾಕಾಗ್ತಾ ಇಲ್ಲ ಅಂದ್ರೆ ಗಾಳಿ ಬೀಸ್ತದೆ ಸರ್. ಗಾಳಿ ಬೀಸೋದ್ರಿಂದ ಫ್ರೂಟ್ ಏನಾಕದ್ರಿ ಸರ್, ಫ್ಲವರ್ ಡ್ರಾಪ್ ಆಗಿಬಿಡ್ತದೆ. ಪೋಲನ್ ಟೈಮಿಗೆ, ಪೋಲಿನೇಷನ್ ಟೈಮಿಗೆ ಏನಾಕದ್ರೆ ಅದು ಉದುರಿ ಬೀಳ್ತದ್ರಿ. ಇದನ್ನೇ ನೀವು ಸ್ವಲ್ಪ ಸಾಂದ್ರತೆಯಲ್ಲಿ ಹಚ್ಚರಿ, ಗಾಳಿ ಬೀಸಂಗಿಲ್ರಿ. ಅಂದ್ರೆ ಗಾಳಿ ಬಡಿಯುವುದಿಲ್ಲ, ಗಾಳಿ ಬಡಿಯುವುದಿಲ್ಲ. ಆ ಟೈಮ್ ನಮ್ಮ ಆಷಾಢ ಗಾಳಿ ಏನಾದಲ್ರಿ ಕಂಟಿನ್ಯೂಸ್ ಆಗಿ ಬೀಸ್ತಿರ್ತದ್ರಿ. ಅವಾಗ ಫುಲ್ ಹೂ ಏನಾದ್ರೂ ಉದುರ್ತದೆ. ಬಟ್ ಯಾರ ಆದ್ರೂ ಫಸ್ಟ್ ಬೇಸಾಯಕ್ಕೆ ಇಳಿಬೇಕಂದ್ರೆ ನಾವು ಹೆಂಗ್ ನಮ್ ಶರೀರಕ್ಕೆ ಅರ್ಬಿ ಹಾಕೊಂಡಿವಲ್ರಿ ಸರ್, ಹಂಗ್ ಫಸ್ಟ್ ಫೆನ್ಸ್ ಮಾಡ್ಕೋಬೇಕ್ರಿ. ಫೆನ್ಸ್ ಮಾಡ್ಕೊಂಡು ಆ ಫೆನ್ಸಿನ ಸುತ್ತೆಲ್ಲ ಯಾವ ಗಿಡಗಳು ಹಾಕಬೇಕು ಆ ಗಿಡದಿಂದ ಇನ್ಕಮ್ ನಾವು ಬರ್ತಿರ್ಬೇಕ್ರಿ. ಆ ತರ ಮಾಡ್ಕೋಬೇಕ್ರಿ. ನಾವ್ ಏನ್ ಸಜೆಷನ್ ಮಾಡ್ತೇವ್ರಿ, ಒಂದ್ ಹುಣಸೆ ತಗೋತೇವ್ರಿ ಸರ್, ಹುಣಸೆ ಮತ್ ಒಂದ್ ಏನ್ ಮಾಡ್ತೇವ್ರಿ ಲಿಂಬೆ ತಗೋತೇವ್ರಿ ಫೆನ್ಸಿಗೆ. ಹುಣಸೆ ಏನದಲ್ರಿ ನಾವು 15 feet ಹಾಕಲಾಗಿಸ್ತೇವ್ರಿ. ನಡುವೆ ಏನ್ 7.5 feet ಐತಲ್ರಿ, ಅಲ್ಲಿ ಲಿಂಬೆ ಹಾಕಲಾಗಿಸ್ತೇವ್. ಯಾಕಂತಂದ್ರೆ ಸರ್, ಹುಣಸೆ ಹೈಟ್ ಬೆಳೀತದ್ರಿ, ಲಿಂಬೆ ಏನಾದ್ರೆ ಗಿಡ ಬೆಳೀತದ್ರಿ. 15 feet ಅಂತಂದ್ರೆ ಎರಡು ಒಂದ್ 5 ವರ್ಷ ನಂತರ ಎರಡು ಕೂಡ ಬಿಡ್ತದ್ರಿ. ಇದು ಏನಾಕದ್ರಿ ಲೈವ್ ಫೆನ್ಸ್ ಹಾಕದ್ರಿ. ಲೈವ್ ಫೆನ್ಸ್ ಆಗಿದ್ರೆ ಏನಾಕದ್ರೆ ನಾಳೆ ಯಾವುದೇ ಪ್ರಾಣಿ ಆಗಿಲ್ರಿ, ಏನು ಒಳಗಡೆ ದಾಳಿ ಮಾಡಂಗಿಲ್ರಿ. ಒಂದ್ ಐತ್ರಿ ಆ ಹುಣಸೆದಿಂದ ನಿಮ್ಗ ಈ ಗಾಳಿ ಏನದಲ್ರಿ ಅದು ಫೆನ್ಸ್ ಏನದ ಪ್ರೊಟೆಕ್ಷನ್ ಆಗತ್ತೆ. ಅದರಿಂದ ಗಾಳಿದ್ನು ನಮ್ಗ ತೊಂದರೆ ಆಗಂಗಿಲ್ಲ. ಬಟ್ ಇದು ಲಿಂಬೆಯನ್ನು ಕೊಡ್ತದ್ರಿ, ಒಂಥರ ಮುಳ್ಳು ಇರೋದ್ರಿಂದ ಫೆನ್ಸ್ ಹಾಕದ್ರಿ. ಎರಡು ಡಿವೈಲ್ ಪರ್ಪಸ್. ಹುಣಸೆದಿಂದ ನಮ್ಗೆ ಹುಣಸೆನು ಬರುತ್ತೆ, ಲಾಸ್ಟ್ ನೀವು ಬೇಡಾಗಿತ್ತ ಕಡದ್ರು ಕಟ್ಟಿಗೆನು ಬರುತ್ತೆ. ಅದರ ಜೊತೆ ನಿಮ್ಗೆ ಬಹಳ ಮತ್ತೆ ಲೂಸ್ ಆಗಿತ್ತಂದ್ರೆ ನಾವು ನೆಫಿಯರ್ ಆಗಿ ಪೇರ್ ಹುಲ್ ಸೈಡ್ ಇರತ್ತಂದ್ರೆ ನಮ್ ಏನ್ ನಾವು ರೇಷ್ಮೆ ತೇವಲ್ರಿ, ರೇಷ್ಮೆನ ಹಚ್ಕೋಬಹುದ್ರಿ. ಅದರದಿಂದ ಕೋಳಿ ಸಾಗಾಣಿಕೆ ಆಯ್ತು, ಇವೆಲ್ಲ ಒಳಗಡೆ ಫೆನ್ಸ್ ಒಳಗಡೆ ಹಾಕಿದ್ರತಂದ್ರೆ ನಿಮ್ಗೆ ಲೈವ್ ಆಗಿರ್ತ ಕೋಳಿನೂ ಇರ್ತಾವ್ರಿ, ನೀವು ಕುರಿನೂ ಸಾಕಾಣಿಕೆ ಮಾಡಬಹುದು. ಅದರಿಂದ ಬಾರ್ಡರ್ ನಿಮ್ಗೆ ಕುರಿಗೆ ಮೇವನು ಆಗುತ್ತೆ ರೀ. ಇವೆಲ್ಲ ಮಾಡೋದ್ರಿಂದ ಏನೈತಲ್ರಿ, ನಮ್ಗೆ ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ಚೆನ್ನಾಗಿ ಉಪಯೋಗ ಆಗುತ್ತೆ ಸರ್. ಅಂದ್ರೆ ಈಗ ಏನು ನೀವು ಬೆಳೆದಿರಿ, ಇವಕ್ಕ ರಾಸಾಯನಿಕ ಗೊಬ್ಬರ ಏನು ಒಂದ್ ರುಪೀಸ್ ನಾ ಹಾಕಂಗಿಲ್ಲ, ಒಂದ್ ರುಪೀಸ್ ಹಾಕಿ ಇಲ್ರಿ. ನಾನು ಹಾಕ್ತಾ ಇರೋದು ಟ್ರ್ಯಾಕೋಡರ್ಮಾ, ಸೋಡೋಮೋನಸ್, ವೆಸಲಸ್, ಫೆಸಿಲೋಮೈಸಸ್, ಇವ್ ನಾಲ್ಕು ಬಿಟ್ರ ಅಂದ್ರೆ ನಾ ಬೇರೆ ಹಾಕೇ ಇಲ್ರಿ ಸರ್. ಯಾಕೆ ಬೇರೆ ಹಾಕಿಲ್ಲ ಅಂತಂದ್ರೆ ಸರ್, ನನ್ನ ರಾಸಾಯನಿಕ ಹಾಕಿದ್ರೆ ನಾನು ನೀರ್ ಇಲ್ರಿ ಸರ್. ನೀರ್ ಇಲ್ಲಾರ್ದ ನಂದು ಏನಾಕದ ಬೆಳೆ ಫೇಲ್ ಹಾಕವ್ರಿ. ಯಾಕಂದ್ರೆ ಫಸ್ಟ್ ನಾನು ಏನ್ ಮಾಡಿದ್ಯಾರಿ ಸರ್, ಫಸ್ಟ್ ಅಂದ್ರೆ 5 years back ರೀ ಸರ್. ಇದು ನಾನು 5 years back ಪ್ರೊಜೆಕ್ಟ್ ನಾನು ಇಲ್ಲಿ ತಗೊಂಡಿದ್ರಿ. ಫಸ್ಟ್ ನಾನು ಇಲ್ಲಿ ಇರ್ತಿದ್ದಿಲ್ರಿ, ನಮ್ ಫಾದರ್ ಇರ್ತಿದ್ರಿ, ಅವ್ರು ಕೆಮಿಕಲ್ ಕೊಡ್ತಿದ್ರಿ ಸರ್. 5 years back ನಮ್ ಕಡೆ ಮಳಿನೇ ಆಗಿಲ್ರಿ. ಆ ಟೈಮಿಗೆ 90% ನಂದು ಪ್ಲಾಟ್ ಎಲ್ಲ ಫೇಲ್ ಆಗಿ ಫೇಲ್ ಆದಂತ ನಮ್ ಮನ್ಯಾಗ ಅಪೋಸಿಟೇ ಮಾಡಿದ್ರಿ ಸರ್. ಎಲ್ಲಾರು ಅಪೋಸಿಟ್ ಮಾಡಿದ್ರು, ನಮ್ ಏರಿಯಾಕ ಬರಂಗಿಲ್ಲ, ನೀ ಇಲ್ಲಿ ಹಚ್ಚಲಕ್ ಹೋಗ್ಬೇಡ, ನೀರಿಲ್ಲ. ನಾ ಅದನ್ನ ಚಾಲೆಂಜ್ ಮಾಡ್ಕೇಶನ್ ತೋರಿಸ್ಬೇಕಂತಂದ್ರೆ ನಾನು ಮಾಡಿ ತೋರಿಸ್ತೀರಿ ಸರ್. ಮಾಡಿನ್ರಿ, ಈಗ ಒಂದ್ ನೀರ್ ಹನಿ ಇರ್ಲಿಕ್ಕಂದ್ರು ಸರ್, ಈಗ ಕರೆಕ್ಟ್ ನನ್ನ ಈ ಪ್ರಕಾರ ಸರ್, ನಾನು ನೀರಿನ ಸೋರ್ಸ್ ಹೆಂಗ ಏನ್ ಮಾಡ್ತಾ ಇದ್ರಿ ಸರ್? ಬೋರ್ ಐತ್ರಿ, ಒಂದ್ 700 feet ಬೋರ್ ಅದ್ರಿ. ನಮ್ ಮನೆಯಲ್ಲಿ ಹಂಗ ಸಣ್ಣ ಬೋರ್ ಇರ್ತಲ್ರಿ, 1 HP ಸಿಂಗಲ್ ಫೇಸ್. ಅದು ಬೇಸಿಗೆ ಏನಾದ್ರು ಓನ್ಲಿ 2 hours 1 hour ಮನೆಗೆ ಹೋಗ್ಬಿಡ್ತಪ್ಪ. ಅಲ್ಲಿ ನೀರೇ ಇಲ್ರಿ, ಕುಡಿಲಾಕ್ನು ಇರಂಗಿಲ್ರಿ. ನಾ ಅದನ್ನ ಏನ್ ಮಾಡ್ತೀನಿ, ನಮ್ಮ ಆಜುಬಾಜುಕ್ ಮೆಟಿಗಳದಾರೆ, ಅವ್ರಿಗೆ ಕುಡಿಲಾಕ್ ಕೊಡ್ತೀನಿ. ಉಳಿದಿದ ಏನೈತಿ ಸ್ಟಾಕ್ ಆಗುತ್ತೆ. ಅದು ಒಂದ್ 2-3 ತಿಂಗಳು ಆದಂತರ ನಮ್ಗೆ ಏನಿಲ್ಲ, ಒಂದ್ 2000 liter ಬರುತ್ತಾರೆ. ನೆಸೆಸರಿ ಇತ್ತಂದ್ರೆ ಮೊದಲು ಕೊಡಬೇಕಾಗಿತ್ತು. ಇನ್ನು ಮುಂದೆ ನೀರಿಂದ ಅವಶ್ಯಕತೆ ನನಗೆ ಇಲ್ಲೇ ರೀ. ಯಾಕಂದ್ರೆ ನಾನು ನೀರ್ ಇಲ್ಲಾರ್ದಂದ್ರೆ ಡ್ರೈ ಪ್ಲಾಂಟ್ಸ್ ಅಲ್ಲಿ ಹಾಕಿದ್ದೀನಿ. ಯಾಕಂದ್ರೆ ಸೀತಾಫಲಕ್ಕಂದ್ರೆ ಏನೈತಲ್ರಿ, ಸೀತಾಫಲ, ಹನುಮಾನ ಪದ, ಲಕ್ಷ್ಮಣ ಫಲ ಏನಾದಲ್ರಿ, ಜನವರಿ ಹಿಡದ ಜೂನ್ ತನ ನೀರೇ ಕೊಡಬಾರ್ದ್ರಿ. ಒಂದ್ ವೇಳೆ ಕೊಟ್ರತಂದ್ರೆ ನಿಮ್ಗೆ ಇಳುವರಿ ಫೀಲ್ ಆಗ್ತದೆ. ಅದರಿಂದ ಅದು ಕೊಡಬೇಕಾಗಿಲ್ರಿ. ನೆರಳೆ ಅಂತರೂ ದೊಡ್ಡಾಗಿ ಬಿಟ್ಟವ್ರಿ, ಅದಕ್ಕಂತೂ ನೀರಿಂದ ಅವಶ್ಯಕತೆನೇ ಬೀಳಂಗಿಲ್ಲ. ಹುಣಸೆನೂ ದೊಡ್ಡಾಗಿ ಬಿಟ್ಟವ್ರಿ, ಈ ಅದಕ್ಕೂ ಕೊಡಿ. ಲಿಂಬೆ ಕೊಡಬೇಕಾಗ್ತದ್ರೆ ನಾ ಏನ್ ಮಾಡೇನ್ರಿ, ಫೆನ್ಸ್ ಎಲ್ಲ ಲಿಂಬೆ ಐತ್ರಿ, ಹುಣಸೆ ಐತ್ರಿ, ಅದಕ್ಕೆ ಡ್ರಿಪ್ ಮಾಡಿಬಿಟ್ಟಿನ್ರಿ. ನನ್ನ ಮನೆ ಮೇಲ್ಗಡೆ ಸಿಂಟೆಕ್ಸ್ ಐತ್ರಿ ಸರ್. ಆ ಸಿಂಟೆಕ್ಸ್ ದಾಗ ಏನ್ ಡ್ರಿಪ್ ಕನೆಕ್ಷನ್ ಕೊಟ್ರ, ಒಂದು 10 minutes ಕೊಟ್ರ ಅಂದ್ರೆ ಅದು ಸಫಿಶಿಯಂಟ್ ಆಗಿಬಿಡ್ತದೆ. ಮತ್ತೆ ಅಷ್ಟನ್ನು ನನಗೆ ಅವಶ್ಯಕತೆ ಬಿತ್ತಂದ್ರೆ ನಾನು ನಿಯರ್ ಟು ಒಂದು 50-60 lakh ಅಷ್ಟು ಸ್ಟೋರೇಜ್ ಟ್ಯಾಂಕ್ ನನ್ನ ಮನೆ ಕೆಳಗಡೆ ಮಾಡಿನ್ರಿ ಸರ್. ಮಾಡಿದ್ರಿ? ಮಾಡಿನ್ರಿ. ಅಂದ್ರೆ ಅದು ಸ್ಟೋರೇಜ್ ಅಂತಂದ್ರೆ ಮಳೆ ನೀರು ಸಂಗ್ರಹ ಆಗ್ತದ? ಮಳೆ ನೀರನ್ನು ಸಂಗ್ರಹ ಹಾಕದ್ರಿ. ಮಳೆ ನೀರು ಕಮ್ಮಿ ಆಯ್ತಂದ್ರೆ ಅದು ಸಣ್ಣ ಮೋಟರ್ ಏನ್ ಮಳೆಗಾಲದಾಗ ಚೆನ್ನಾಗಿ ನಡೀತದಲ್ರಿ, ಅದ್ರ ಪೈಪ್ ಅಲ್ಲಿ ಕನೆಕ್ಷನ್ ಕೊಟ್ಬಿಟ್ಟಿನ್ರಿ, ಅದನ್ನ ಏನೈತಲ್ರಿ ಅದಕ್ಕೆ ಹೋಗುತ್ತರಿ. ಮತ್ತೆ ಅದನ್ನ ನಮ್ಮ ಮೇನ್ ಮನೆ ಮೇಲೆಗಡೆ ಏನ್ ಮಾಡಿನ್ರಿ ಸರ್, ಸೋಲಾರ್ ಮಾಡಿನ್ರಿ, ಫುಲ್ ಸೋಲಾರ್ ಮಾಡಿನ್ರಿ. ಮತ್ತೆ 1 HP ಮೋಟರ್ನು ನಡೀತದ್ರಿ. ಅದು 1 HP ಮೋಟರ್ ನನಗೆ ಸಫಿಶಿಯಂಟ್ ಆಗಿಬಿಟ್ಟದ. ಎಲ್ಲ ಫುಲ್ ನನ್ನ ಬಿಲ್ಡಿಂಗ್ ಎಲ್ಲ ಏನೈತಲ್ರಿ ಫುಲ್ ಸೋಲಾರ್ ಮೇಲೆ ಅದ್ರಿ. ನನಗೆ ಯಾವುದೇ ಎಲೆಕ್ಟ್ರಿಸಿಟಿ ಹೋಗಿದ್ನು ನನಗೆ ಗೊತ್ತಾಗುದಿಲ್ಲ. ಮತ್ತೆ ಇದನ್ನು ಖರ್ಚು ಕೂಡ ಬರಂಗಿಲ್ಲ, ಖರ್ಚು ಬರಂಗಿಲ್ರಿ. ಅಲ್ಲಿ ಹಳ್ಳಿಗೆ ಏನಾಗತ್ತೆ ಸರ್, ಒಂದ್ ದಿವ್ಸ ಬರ್ತದ, ಒಂದ್ ದಿವ್ಸ ಬರಂಗಿಲ್ಲ. ಅದೇ ತರ ಏನೈತಲ್ರಿ, ನಾನು ಸೋಲಾರ್ ಮೇಲೆ ಎ ಟು ಜೆಡ್ ಮಾಡೀನ್ರಿ, ಮತ್ತೆ ಸೋಲಾರ್ ಇರ್ಲಿಕ್ಕಂದ್ರ ಹೈಟ್ ಮೇಲೆ ಮನಿ ಮಾಡ್ಕೊಂಡಿನ್ರಿ, ಮತ್ತೆ ಆ ಟಾಕಿ ಒಳಗೆ ಏನೈತಲ್ಲ ಸೋಲಾರ್ ದಿಂದ 1 HP ನಾನು ಮೋಟರ್ ಲಿಫ್ಟ್ ಮಾಡ್ಕೇಸಿ ಬಿಡ್ತೇನ್ರಿ, ಒಂದ್ 5-6 ತಾಸು ಬಿಟ್ಟೈತಂದ್ರಿ ಸರ್, ನನ್ನ ಟಾಕಿ ಒಳಗಿಂದ ವಾಲ್ ಬರೀತರಿ ಸರ್, ಡೌನ್ ಐತ್ರಿ, ಪೂರ್ಣ ತನ್ನಷ್ಟೇ ನೀರಾವರಿ ಆಗಿ. ಮತ್ತೆ ಅದು ಯಾವಾಗ ಜರುತ್ ಬೀಳ್ತದ ಸರ್ ನನಗೆ, ಜೂನ್ ಜುಲೈ ನಲ್ಲಿ ಇದು ಬೀಳ್ತಾರೆ, ಏನು ಜರುತ್ ಬೀಳ್ತಾರೆ, ಆ ಟೈಮ್ ನಮ್ಮ ಮಳೆ ಆಗ್ಲಿಕ್ಕಂದ್ರೆ ಜರುತ್ ಬೀಳ್ತಾರೆ, ಮಳೆ ಆಯ್ತಂದ್ರೆ ನನಗೆ ಒಟ್ಟೆ ನೀರಿಂದ ಅವಶ್ಯಕತೆ ಯಾಕಂದ್ರೆ ನ್ಯಾಚುರಲ್ ಫುಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಐತೆ. ಅಂದ್ರೆ ಈಗ ನಿಮ್ಮ ಏನು ತೋಟದೊಳಗ ಸಾಕಷ್ಟು ಹಸಿ ತನ್ನಷ್ಟೇ ಅಲ್ಲಿ ನೆಲದೊಳಗ ಅದ, ಸಾಕಷ್ಟು ಪ್ರಮಾಣದೊಳಗ ಅದ ಅಂತ ಹೇಳ್ತೇವೆ. ಬೇಸಿಗೆಯಲ್ಲಿ ಹೋದ್ರೂ ಸರ್ ಪೂರ್ಣ ತ್ಯಾವ ಹಿಡಿತದ್ರಿ, ಅಲ್ಲಿಂದ ಏಳೋದು ಪ್ರಶ್ನೆನೇ ಬರಂಗಿಲ್ಲ ರೀ, ಆತರ ಬರ ಅಷ್ಟು ತಂಪನೂ ಇರ್ತದ, ಫುಲ್ ತಂಪ್ ರೀ. ಮತ್ ಯಾ ಲೆವೆಲ್ ಐತಂದ್ರೆ ಫುಲ್ ಫಡಿಕಲ್ ಐತ್ರಿ ಸರ್, ಬಾಜುಕ್ ನೀವು ನೋಡಿದ್ರ ಫುಲ್ ಫಡಿಕಲ್ ಅದ್ರಿ, ಅಲ್ಲಿ ಒಂದ್ ಗಿಡ ಸುದು ಬೆಳೆಯಂಗಿಲ್ಲ ರೀ. ಆತರ ನಾನು ಡಿಗ್ಗಿಂಗ್ ಮಾಡಿ GCP ಹಚ್ಚಿಸಿದ ಎಲ್ಲಾ ತೆಗೆದು ಮಣ್ಣು ಹಾಕೊಂಡು ಒಂಥರ ನಾವು ಟ್ಯೂಬ್ ನರ್ಸರಿ ಇರ್ತೇವ್ರಿ, ಆತರ ಬೆಳೆಗಳನ್ನು ನಾವು ಬೆಳೆಸೀವ್ರಿ, ನಾವು ಟ್ಯೂಬ್ ನಲ್ಲಿ ಬೆಳೆಸದಂಗೆ ಮಾಡಿವ್ರಿ. ಮತ್ತೆ ಮತ್ತೊಂದ್ ಕಡೆ ನಾನು ಒಂದ್ 25 ಎಕರೆ ಲೀಸ್ ಮೇಲೆ ತಗೊಂಡಿನ್ರಿ, ಲೀಸ್ ಮೇಲೆ ತಗೊಂಡ್ ಕಿಸಿಂದ ಅಲ್ಲಿನೂ ನಾನು ಪೂರ್ಣ ಕಸ್ಟರ್ಡ್ ಹಾಕೊಂಡಿದ್ದೀನಿ ರೀ. ಫಾದರ್ಸ್ ನಿಯರ್ ಟು ಒಂದ್ 16 acres ಅದು ಕ್ರಾಪ್ಸ್ ಬಂದಿತ್ರಿ, ಅದು ಒಂದ್ ಗಿಡಕ್ಕೆ 15-16 kg ತನ ಬಂದಿತ್ರಿ, 7,000 ಪ್ಲಾಂಟ್ಸ್ ಅದಾವ್ರಿ ಇಲ್ಲಿ. ನಿಯರ್ ಟು ನಂದು ಏನಿಲ್ಲ ಅಂದ್ರೆ ಅಲ್ಲಿ ಒಂದ್ 36 lakh ತನ ನನಗೆ ಆ ಕಷ್ಟದಿಂದ ಇನ್ಕಮ್ ಬಂದಿದ್ರಿ, ಪ್ಲಸ್ ಅದು ನನಗೆ ಉಪಯೋಗ ಆಗಿದ್ದು. ಅದು 36 lakh ಫ್ರೂಟ್ಸ್ ಇಂದ ನನಗೆ ಏನೋ ಸಂಬಂಧ ಬಿದ್ದಿಲ್ರಿ, ನನಗೆ ಅಲ್ಲಿ ಜಾಸ್ತಿ ನನಗೆ ಸೈನ್ ಸಿಕ್ಕದ್ರಿ, ಸೈನ್ ಸಿಕ್ಕದ. ಮತ್ತೆ ಅಲ್ಲಿ ಏನಾಗಿದ್ರೆ ಪೂರ್ಣ ನ್ಯಾಚುರಲ್ ಆಗಿಬಿಟ್ಟದ್ರಿ, ಮಳೆ ಆಧಾರಿತ ಕೃಷಿನೇ ಆಗಿಬಿಟ್ಟದ್ರಿ, ಯಾಕಂದ್ರೆ ಅಲ್ಲಿ ಬೋರ್ನು ಇಲ್ರಿ, ಏನು ಇಲ್ರಿ. ನಾವು ಫಸ್ಟ್ ಏನ್ ಮಾಡಿದ್ದೇವ್ರಿ, ಟ್ಯಾಂಕರ್ ದಿಂದ ಹಾಕ್ತಿದ್ದೇವ್ರಿ ಅಲ್ಲಿ. ಈಗ ಏನಾಗಿದ್ರೆ ಫುಲ್ ನ್ಯಾಚುರಲ್ ಆಗಿಬಿಟ್ಟದ್ರಿ. ಈ ವರ್ಷ ಅಲ್ಲಿ ಚೆನ್ನಾಗಿ ಮಳೆ ಆಗಿದ್ರಿ, ಈ ವರ್ಷ ಒಂದ್ ಗಿಡಕ್ಕೆ ಏನಿಲ್ಲ ಅಂತಂದ್ರೆ ಒಂದ್ 60-70 fruits ಅದಾವ್ರಿ. ಬಟ್ ಮೇನ್ ನಂದು ಏನ್ ಉದ್ದೇಶ ಸರ್, ನರ್ಸರಿ. ಯಾವುದೇ ರೈತರಿಗೆ ನಾನು ಏನ್ ಹೇಳ್ತಾ ಇರೋದು ಸರ್, ಬರೇ ನೀವು ಹಣ್ಣನ್ನು ಬೆಳೆಯೋದ್ರಿಂದ ಉಪಯೋಗ ಇಲ್ರಿ, ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ರೀ. ಈಗ ಒಬ್ರು ರೈತರ ಅದಾರೆ, 5 acres ರೈತರ ಅದಾರೆ ಸರ್, 5 acres ರೈತರಿಗೆ ನಾ ಏನ್ ಹೇಳ್ತೀನಿ, ಅವ್ರ ದ್ರಾಕ್ಷಿನೇ ಬೆಳೀರಿ ಸರ್, ನಿಮ್ ಏನ್ ಡಾಗ್ರೇಜ್ ಕಟ್ ಮಾಡ್ತಿರಲ್ರಿ, ಒಂದ್ 5 acres ಒಳಗೆ 5,000 ನೀವು ಇದು ಮಾಡ್ರಿ, ಏನು ಡಾಗ್ರೇಜ್ ರೆಡಿ ಮಾಡ್ರಿ. ಡಾಗ್ರೇಜ್ ರೆಡಿ ಮಾಡಿದ್ರಂತ 50 rupees ಒಂದು, ಇಲ್ಲಾಂದ್ರೆ 9 rupees ಒಂದ್ ಅಂತ ಹೋಗ್ತೀರಿ, 9-5 = 45 ರೀ, 45,000 rupees ಅವ್ರಿಗೆ ಇನ್ಕಮ್ ಆಗುತ್ತೆ. ಇನ್ಕಮ್ ಆಗ್ತದ, ಅದು 45,000 rupees ಒಂದ್ ಲೇಬರ್ ಖರ್ಚು ಹೊಂಡತದ್ರಿ. ಹಂಗ ಉಪಕಸಬ ಚಾಲು ಮಾಡ್ಕೋಬೇಕ್ರಿ ರೈತರಿಗೆ, ಒಂದೇ ಬರೇ ಹಣ್ಣು ತಗೊಂಡು ಮಾರೋದು ಅಷ್ಟೇ ಮಾಡಬಾರ್ದು, ಅದ್ರ ಜೊತೆ ಒಂದೊಂದ್ 10 kurinu ಸಾಕೋಬೇಕ್ರಿ. ಆತರ 10 kurinu ಏನಿಲ್ಲ ಅಂದ್ರೆ 2 lakh ತನ ಗಳಿಸಬಹುದ್ರಿ, ಕೋಳಿನ ಸಾಕಾಣಿಕೆ ಮಾಡಬಹುದ್ರಿ. ಈಗ ಹೊಸ ಫಾರ್ಮಿಂಗ್ ಒಂದ್ ಇನ್ನೊಂದ್ ನಿಮ್ಗೆ ಹೇಳ್ಬೇಕಂತ ಮಾಡಿದ್ದೇನೆ. ನಾನು ಥೈಲ್ಯಾಂಡ್ ಹೋಗಿದ್ದೆ ಸರ್, ಥೈಲ್ಯಾಂಡ್ ನಾಗ ಒಂದ್ 3 ವರ್ಷದಿಂದ ಕಡೆ ಅಲ್ಲಿ ಕ್ರಾಬ್ ಫಾರ್ಮಿಂಗ್ ಅಂತ ನಮ್ ಕರ್ನಾಟಕ ಇಲ್ರಿ ಸರ್, ಅದನ್ನು ನಾನು ಮಾಡ್ತಾ ಇದ್ದೀನಿ. ಕ್ರಾಬ್ ಸರ್, ಏಡಿ ಫಾರ್ಮಿಂಗ್, ಸೀಗಡಿ ಏಡಿ ಫಾರ್ಮಿಂಗ್ ಸರ್, ಅದು ಬಹಳ ಉಪಯೋಗಕ್ಕೆ ಬರುತ್ತೆ ಸರ್. ಈಗ ನಾನು ಪ್ರೈಮರಿ ಮಾಡ್ಬೇಕ್ರಿ ಸರ್, ಇನ್ನ ನಾನು ಮಾಡಿಲ್ಲ. ಒಂದ್ ಎಡಿ ಕಿಮ್ಮತ್ ರೀ ಸರ್, ನಿಯರ್ ಟು 150-160 rupees ತನ ಒಂದ್ ಕೆಜಿ ಹೋಗುತ್ತೆ. ಒಂದ್ ಎಡಿ ರೀ 3 tinglage 300-400 ಮರಿ ಹಾಕತ್ತರಿ ಸರ್, ಒಂದ್ ತಿಂಗಳಿಗೆ. ಈಗ ಇದರ ಬಗ್ಗೆ ನಾವ್ ಹೇಳಕತ್ತಿವತ್ತಂದ್ರೆ ನೋಡಿದವ್ರಿಗೆ ಅಷ್ಟೇ ಗೊತ್ತಾಗತ್ತೆ ಸರ್. ಅದನ್ನ ಮಾರ್ಕೆಟಿಗೆ ಬರಬೇಕಂದ್ರೆ 3 months ಬೇಕ್ರಿ, ಅಂದ್ರೆ 3 months ಅದು ಮಾರ್ಕೆಟಿಂಗ್ ಸೇಲ್ ಮಾಡಕ್ ಬರುತ್ತೆ ಸರ್. ನಿಯರ್ ಟು 15-16 lakh ತನ ಇದು ಮಾಡ್ತಾರೆ. ಹಂಗ ಉಪಕಸಬ್ ಒಂದೊಂದೊಂದೊಂದು ಮಾರ್ಕೆಟ್ ಹೋಗ್ಬೇಕು. ಮತ್ತೆ ಜಾಸ್ತಿ ನೀವು ಎಷ್ಟು ಡೆನ್ಸ್ ಮಾಡ್ತಿರ್ರೆ, ಹಂಗ ನೀವು ಜೇನು ಸಾಗಾಣಿಕೆ ಮಾಡಬೇಕು ಸರ್. ಜೇನು ಸಾಗಾಣಿಕೆ ಮಾಡಿದ ಪಾಲಿನೇಷನ್ ಆಗತ್ತಾರೆ ಸರ್, ಪಾಲಿನೇಷನ್ ಆಗೋದ್ರಿಂದ ನಿಮ್ಗೆ ಇಳುವರಿನೂ ಜಾಸ್ತಿ ಆಗತ್ತೆ, ಅದು ಇಳುವರಿ ಜಾಗತ್ತೆ. ಮತ್ತೆ ಇಲ್ಲಿ ಜೇನು ಮಾರಿದ್ರೆ ಈಗ 180-200 rupees ಲೀಟರ್ ಜೇನ್ ಐತ್ರಿ ಸರ್, ಅದೊಂದು ಅಡಿಷನಲ್ ಆಯ್ತು, ಅಡಿಷನಲ್ ಆಗತ್ತೆ ರೀ. ಅವೆಲ್ಲ ಮಾಡ್ಕೋತ ಹೋಗೋದ್ರಿ, ಒಂದ್ರ ಮೇಲೆ ಡಿಪೆಂಡ್ ಆದ್ರೆ ಒಂದ್ ಏನಾರ ಕೈ ಕೊಡ್ತಂದ್ರೆ ವರ್ಷ ಬಿಡಿ ನೀವು ಇದನ್ನೇ ಆಗ್ಬೇಕು. ಈಗ ನನ್ನಲ್ಲಿ ಹೆಂಗಾಗಿದೆ ಅಂತ ಸರ್, ನಾನು ನಿಯರ್ ಟು 27 fruits ತಗೊಂಡ್ರಿ. ಸಮ್ ಫ್ರೂಟ್ಸ್ ನಾನು ಮನಿ ಪ್ರಪೋಸ್ 10-10 ಹಾಕಿನ್ರಿ. ಈಗ ನಾನು ಮೇಜರ್ ಫ್ರೂಟ್ಸ್ ಬಂದು ಹನುಮಾನ್ ಫಲ ಐತ್ರಿ, ಸೀತಾಫಲ ಐತಿ, ನೆರಳೆ ಐತಿ, ಹುಣಸೆ ಐತಿ, ನುಗ್ಗೆ ಐತ್ರಿ. ನುಗ್ಗೆ ನಾ ಬರೇ ಬೀಜ ಮಾರ್ತೇನೆ ಸರ್, ಕಾಯಿ ಮಾರಂಗಿಲ್ಲ. ಬೀಜದಿಂದ ಏನಾಗುತ್ತೆ ಸರ್, 3,000 rupees ಕೆಜಿ ಬೀಜ ಐತ್ರಿ. ಒಂದ್ 50 ಗಿಡದಿಂದ ನನಗೆ ಏನಿಲ್ಲ ಅಂದ್ರೆ 50 kg ಬೀಜ ಸಿಗ್ತದೆ ಸರ್. ಒಂದ್ ಬೀಜ ಬರ್ಬೇಕಂದ್ರೆ ಸರ್, ಒಂದ್ ಗಿಡಕ್ಕೆ 1 kg ಅಷ್ಟೇ ಜಾಸ್ತಿ ಸಿಗಂಗಿಲ್ಲ. ಯಾಕೆ ಬರಂಗಿಲ್ಲ, ಬಹಳ ವೇಟ್ ಇರಂಗಿಲ್ಲ, ವೇಟ್ಲೆಸ್ ಇದ್ದಿರ್ತಾವ. 1 kg, 2 kg, 3 kg ಮ್ಯಾಕ್ಸಿಮಮ್ ರೀ ಇಷ್ಟು ಸಿಗುತ್ತೆ. ರೈತರು ಏನ್ ಮಾಡ್ಬೇಕಾಗತ್ತೆ, ಅವ್ರಿಗೆ ಮಾರ್ಕೆಟ್ ಇರಂಗಿಲ್ಲರಿ. ಅವರು ಏನ್ ನಮ್ಮಂತರ ಕಾಂಟ್ಯಾಕ್ಟ್ ಮಾಡ್ಬೇಕ್ರಿ, ಅವ್ರ ಕಡೆ ಬೀಜ ಇತ್ತಂದ್ರೆ ನಾವು 1,500 rupees ತಗೋತೀವ್ರಿ, ತಗೊಂಡ್ ಕೇಸಿ ನಾವು ರೈತರಿಗೆ ಕೊಡ್ತೇವ್ರಿ. ನಾವು ನಮ್ದ ಇದು ನೋಡ್ಬೇಕಾಗತ್ತೆ, ಖರ್ಚು ನೋಡ್ಬೇಕಾಗತ್ತೆ. ಹಂಗ ಯಾರು ಇದ್ರ ತಂದ್ರೆ ವೆರೈಟಿ ಓಡಿಸಿ ಬರ್ತದ್ರಿ, PKM ಬರ್ತದ, ಇನ್ನೊಂದ್ ಗುಡಮ್ ಅಂತಂದ್ ಬಂದದ್ರಿ, ಅಂತವ್ ಚೆನ್ನಾಗಿ ವೆರೈಟಿ ಇದ್ದಿದ್ದು ರೈತರು ಮಾಡ್ತಿದ್ರೆ ನಾವು ಬಾಯ್ಬೇಕನ್ನು ತಗೋತೀವ್ರಿ ಸರ್. ಬೀಜ ತಗೋತೀವಿ, ಕಾಯಿ ತಗೊಳಂಗ, ಕಾಯ್ದು ಮಾರ್ಕೆಟ್ ಬೇಕಂದ್ರೆ ನಾವು ತಿಳಿಸ್ಕೊಡ್ತೇವ್ರಿ. ದುನಿಯಾದ ಇದ್ರಿ, ಈಗ ಆದರ್ಶ 110 rupees kg ನುಗ್ಗೆ ಹೋಗಿದ್ರಿ ಬಳ್ಳಾರಿಯಲ್ಲಿ ಸರ್. ಒಂದ್ ಎಕರೆ ಗಟ್ಟಲೆ ಹಚ್ಚಿದ್ರೆ ಟನ್ ಗಟ್ಟಲೆ ಮಾರು ಹೊಂಟದ್ರೆ ಬಳ್ಳಾರಿ ತನ ಏನ್ ಬಹಳ ಆದ್ರೆ 7,000 ರೂಪಾಯಿ ನಿಮ್ ಬಾಡಿಗೆ ಹೋಗುತ್ತೆ ಅಲ್ಲಿ ಹೋದ ದುನಿಯಾದ. ಬಟ್ ರೈತರು ಅದನ್ನ ವಿಚಾರ ಮಾಡಂಗಿಲ್ರಿ, ಇಲ್ಲೇ ಅಲ್ಲಿ ಕುತ್ತಲ್ಲೇ ಅವರಿಗೆ ಮಾರ್ಕೆಟ್ ಬೇಕಂತ. ಹಂಗ ಯಾವ್ದು ಸಾಧ್ಯ ಇಲ್ರಿ ಸರ್. ಈಗ ಟೆಕ್ನಿಕಲ್ ದುನಿಯಾದ ಮುಂದೆ ಇದ್ರೆ ಮಾರ್ಕೆಟ್ ನಲ್ಲಿ ನೀವು ಬರೀ ಒಂದು ಆಪ್ ಹಾಕೊಂಡು ಮೊಬೈಲ್ ಮಾಡಿದ್ರೆ ದುನಿಯಾದ ಮಾರ್ಕೆಟ್ ಸಿಗುತ್ತೆ. ಬಟ್ ರೈತರು ಮಾರ್ಕೆಟ್ ಇಲ್ಲ ಅಂತ ಹೇಳ್ತಾರೆ. ಬಟ್ ನಾ ತಿನ್ರಿ ಮಾರ್ಕೆಟ್ ಬಹಳ ಐತಿ ಸರ್, ಬೇಕಾದಷ್ಟು ಮಾರ್ಕೆಟ್ ಅದ, ಬೇಕಾದಷ್ಟು ಐತ್ರಿ ಸರ್, ಬೇಕಾದಷ್ಟು. ಯಾವುದೇ ಹಣ್ಣು ಬೆಳೆದ್ರು ಅದಕ್ಕೆ ಸಾಕಷ್ಟು ಮಾರ್ಕೆಟ್ ಅದ ಅಂತ ಸರ್. ಬೆಂಗಳೂರು ಪುನಾನಲ್ಲಿ ನಿಮ್ಗೆ ತಿನ್ಲಾಕ ಹಣ್ಣು ಸಿಗಂಗಿಲ್ರಿ, ಅಷ್ಟು ಮಂದಿ ಹೋಗಿ ಕೂತಾರೆ ಸರ್. ಬಟ್ ಅವ್ರಿಗೆ ಎಲ್ಲಿಂದ ಬರ್ಬೇಕ್ರಿ, ನಾವು ಬೆಳೆಸಿ ಕೊಟ್ಟಾಕರೆ ಬರ್ಬೇಕಲ್ರಿ. ಬಟ್ ಯಾರೋ ಹಣ್ಣು ನಮ್ ಕರ್ನಾಟಕದಲ್ಲಿ ಅದ್ರಾಗ ಬಿಜಾಪುರ ಸ್ಪೆಷಲ್ ಅದ್ರಾಗ ಬಿಜಾಪುರ ಜಿಲ್ಲಾ ಬರೀ ದ್ರಾಕ್ಷಿ ಲಿಂಬೆ ಆತದ್ರಿ, ಬೇರೆ ಫ್ರೂಟ್ಸ್ ಎಲ್ಲ ಅದ್ರಿ ಸರ್? ಬೇರೆ ಫ್ರೂಟ್ಸ್ ಇಲ್ಲೇ ಇಲ್ರಿ. ಮತ್ತೆ ಡ್ರೈ ಏರಿಯಾ ಇರೋದು ನಮ್ ಬಿಜಾಪುರ ಬಾಗಲಕೋಟೆ ರೀ, ಹೋದ್ರೆ ರಾಯಚೂರು ರೀ. ಈ ಮೂರು ಡಿಸ್ಟ್ರಿಕ್ಟ್ ದಿಂದ ಹೋಗ್ಬೇಕಲ್ರಿ, ಮಾಡ್ಲಕ್ ಯಾರು ರೆಡಿ ಇಲ್ರಿ. ಮಾಡಿದಂದ್ರೆ ಚಿಕ್ಕು ಮಾಡ್ತಾರೆ, ಇಂತ ದೊಡ್ಡ ಮೇಜರ್ ಕ್ರಾಪ್ ಮಾಡಿದ್ರೆ ಮೇಜರ್ ನಿಮ್ಗೆ ಮಾಲ್ನು ಜಾಸ್ತಿ ಬರುತ್ತೆ. ಈಗ ಮಂದಿದ ಏನಾಯ್ತಾರೆ ಸರ್, ಹೈ ಡೆನ್ಸಿಟಿ ಮಾಡಿದ್ರೆ ನಮ್ಗೆ ಜಾಗ ಸಿಗಂಗಿಲ್ಲ ಅಂದ್ರೆ ಒಂದ್ ಪ್ರೊಜೆಕ್ಟ್ ಒಂದ್ ನೆಗೆಟಿವ್ ಹುಡುಕ್ಯಾಡ್ಕೋತೆ ಹೋಗ್ತಾರೆ. ಬಟ್ ಅದಕ್ಕೆ ಸೊಲ್ಯೂಷನ್ ಯಾರು ನೋಡಂಗಿಲ್ಲ ರೈತರು. ಈಗ ಇಷ್ಟು ವರ್ಷದಲ್ಲಿ ತಾವು ಏನು ಇದನ್ನ ಡೆವಲಪ್ ಮಾಡಿದಿರಿ, ಇದನ್ನ ನೋಡಿ ಸುತ್ತಮುತ್ತಲಿನ ರೈತರು ತಮ್ಮಿಂದ ಸ್ಫೂರ್ತಿ ತಗೊಂಡು ಯಾರಾದ್ರೂ ಹಿಂಗ್ ಮಾಡಿ ಇಲ್ಲ ನೀವು ಹೇಳೋದು ಕರೆಕ್ಟ್ ಅದ ಅಂತ ಹೇಳಿ ಮಾಡ್ಕೊಂಡವ್ರ ಹೆಂಗ ಅವರಿಗೆ ಮಾರ್ಗದರ್ಶನ ನೀವು ಮಾಡ್ತಾ ಇದ್ದೀರಾ? ಬಹಳ ಮಂದಿ ಇದ್ದಾರೆ ಸರ್. ಇಲ್ಲಿ ತಿಕೋಟದಲ್ಲಿ ರಾಮನ ಮೇಟಿಗೋಡ ತಂದಿದ್ದಾರೆ, ಅಥಣಿಯಲ್ಲಿ ಬಾಹುಬಲಿ ತಂದಿದ್ದಾರೆ, ಇಲ್ಲಿ ಬಿಳಿಗೆಯಲ್ಲಿ ತಂದ್ರೆ ನನ್ನ ನೋಡಿಕೆ ಮೂರ್ನಾಲ್ಕು ಮಂದಿ ಡೆವಲಪ್ ಆಗಿದ್ದಾರೆ ಸರ್. ನನ್ನ ಯೂಸ್ ಮಾಡಿಕೊಂಡು ನಿಮ್ಗೆ ಬಾಲ್ಗೊಂಡ ತನವಿದ್ದಾರೆ, ನನಗೆ 3 ತಿಂಗಳ ಯೂಸ್ ಮಾಡ್ಕೊಂಡ್ರಿ ಸರ್. ಅವ್ರು ಯೂಸ್ ಆತಂದ್ರೆ ಇಬ್ರು ಕೂಡಿ ಮಾಡ್ಕೊಳ್ಳೋ ಮತ್ತೆ ಇಬ್ರು ಕೂಡಿ ಮಾಡ್ಕೊಳ್ಳೋ ಲಾಸ್ಟ್ ಸ್ಟೇಜಿಗೆ ಇಲ್ಲಪ್ಪ ನನ್ನ ಮಗ ಮಾಡ್ತಾನೆ ನೀವು ಹೋಗತ್ತಂತ ಹೇಳ್ಬಿಟ್ರಿ. ಲಾಸ್ಟ್ ನನ್ನ ಕೈ ಮ್ಯಾಲೆ ಎತ್ಕೊಂಡು ಬರೋದೇವತ್ರಿ. 3 ತಿಂಗಳು ಎಫರ್ಟ್ ಅಲ್ಲಿ ಹಾಕಿ ಎಲ್ಲ ಮದರ್ ಬ್ಲಾಕ್ ನರ್ಸರಿ ಹೆಂಗ್ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಎಲ್ಲ ನನ್ನ ಕಡೆ ತಿಳಿಸ್ತಗೊಂಡ್ರಿ. ನನ್ಗೆ ಎಲ್ಲಾರು ಹೇಳಿದ್ರಿ, ಬಟ್ ಸ್ವಲ್ಪ ಸಾವಧಾನಾಗಿ ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೇಳಿದ್ರಿ, ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಬರುತ್ತಂದ. ಬಟ್ ಅವ್ರದೇ ಪುಣ್ಯ ತಿನ್ರಿ ಸರ್. ಯಾಕಂತಂದ್ರೆ ನಾನು ಮಹಾರಾಷ್ಟ್ರದಿಂದ ಬಂದ ನಂತರ ನನಗೆ ಇಲ್ಲಿ ಯಾರೋ ಪರಿಚಯದವ್ರು ಇದ್ದಿತ್ತು. ಬಟ್ ಅದ್ರಾಗ ನಮ್ ಊರಾನವ್ರ ಅಂತಂದ್ರೆ ನಮ್ ಮೇಲೆ ಹೊಟ್ಟೆ ಭರವಸೆ. ಯಾಕಂದ್ರೆ ಊರಿದ್ದಲ್ಲಿ ಹೊಟ್ಟೆ ಭರವಸೆ ಇರಂಗಿಲ್ರಿ. ಊರಾಗ ಹೊಟ್ಟೆ ನನ್ ಮೇಲೆ ಇದ್ದಿತ್ತಿಲ್ರಿ, ಅವ್ರಿಗೆ ಹಿಡಿದೆ ಸರ್. ಅವ್ರ ಪಿಎಫ್ಪಿ ಒಳಗ ನಂದು ದೊಡ್ಡ ಪ್ರಮಾಣನಾಗ ನಂದು ಟ್ರೈನಿಂಗ್ ಇಟ್ಟಿದ್ರಿ. ಫಸ್ಟ್ ಟ್ರೈನಿಂಗ್ ಅವ್ರದೇ ರೀ, ಅವ್ರದೇ ಪುಣ್ಯ ತಾನದ್ರಿ ಸರ್. ಇಟ್ಟಿದ್ದಂತ ಸರ್ ಅಲ್ಲಿ ಸ್ವಲ್ಪ ಇನಿಷಿಯಲ್ ನನ್ನ ಮಾರ್ಕೆಟ್ ಸಿಕ್ತರಿ. ಇನಿಷಿಯಲ್ ಮಾರ್ಕೆಟ್ ಅಂತಂದ್ರೆ ಸ್ವಲ್ಪ ಮಾರ್ಕೆಟ್ ಸಿಕ್ತರಿ. ಅಲ್ಲಿಂದ ಒಬ್ರು ಒಬ್ಬರದಿಂದ ಇಬ್ರು ಇಬ್ಬರದಿಂದ ಮೂರು, ಟಿಲ್ ಟುಡೇ ಈಗ ನಾನು 7,000 ಎಕರ್ ನಾನು ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದೇನೆ. 7,000 ಎಕರೆ ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದೇನೆ. 7,000 ಕನ್ಸಲ್ಟೆನ್ಸಿ ಬಾಯಿಲೆ ಹೇಳುದಷ್ಟೇ ಸುಲಭ ಐತ್ರಿ, ಬಟ್ ಮಾಡೋದು ಬಹಳ ಡಿಫಿಕಲ್ಟ್, ಬಹಳ ಕಷ್ಟ, ಮತ್ತೆ ಬಹಳ ಸವಾಲಿಂದ ಸವಾಲಿಂದ ಐತ್ರಿ. ಮತ್ತೆ ನಾನು ಮಾಡ್ತಾ ಇದ್ದೆ ಸರ್ ಕೆಮಿಕಲ್ ಮುಕ್ತ ಮಾಡ್ಬೇಕಂತ ಮಾಡ್ತಾ ಇದ್ದೆ. ನಾ ಯಾರಾದ್ರೂ ನಾನು ಎಷ್ಟೋ ಮಂದಿ ಚಾಲೆಂಜ್ ಮಾಡಿದ್ರು ಸರ್ ಕೆಮಿಕಲ್ ಇಲ್ಲಾರ್ದ ನಮ್ಮಲ್ಲಿ ಬೆಳೆ ಬರಂಗಿಲ್ಲ. ನಾನು ಅದನ್ನ ನನ್ನ ಕೈಯಾರೆ ಫರ್ಟಿಲೈಸರ್ ಕೊಟ್ಟು ಅಂದ್ರೆ ಬಯೋ ಫರ್ಟಿಲೈಸರ್ ಕೊಟ್ಟು ಟ್ರ್ಯಾಕೋಡರ್ಮಾ ಸೋಡಮೋನಸ್ ನನ್ನ ಕೈಯಾರೆ 1,000 ಲೀಟರ್ಸ್ ಗಟ್ಟಲೆ ಕೊಟ್ಟು ಕಿಸಿ ಬೆಳೆಸಿದ್ದೀನಿ. ಅವ್ರು ಬೆಳೆದ ನಂತರ ನನ್ಗೆ ದುಡ್ಡು ಕೊಟ್ಟಿದ್ದಾರೆ. 1,000 ಇದು ಇದ್ದಾರೆ ನನ್ನ ಕಡೆ ರೈತರು. ಈ ತರ ರೈತರ ಅದಾರಲ್ರಿ ಸರ್, ಈಗ ಆರ್ಗ್ಯಾನಿಕ್ ಮಾಡೋರು ಆರ್ಗ್ಯಾನಿಕ್, ಮತ್ತೆ ಇನ್ನು ಮುಂದೆ ಆರ್ಗ್ಯಾನಿಕ್ ಕಿಮ್ಮತ್ತು ಜಾಸ್ತಿ ಬರುತ್ತೆ ಸರ್. ಈಗ ನಮ್ಮ ಸಿಟಿಯಲ್ಲಿ ಬರೀ ಆರ್ಗ್ಯಾನಿಕ್ ಕೇಳ್ತಾ ಇದ್ದಾರೆ. ಅದರಿಂದ ರೈತರಿಗೆ ಏನ್ ಹೇಳಿದ್ರಿ, ಕೆಮಿಕಲ್ ಕಮ್ಮಿ ಮಾಡ್ರಿ, ಆರ್ಗ್ಯಾನಿಕ್ ಹಾಕೋರಿ. ಯಾವುದೇ ಬೇಕಾದ್ರೆ ಆರ್ಗ್ಯಾನಿಕ್, ಅವ್ರಿಗೆ ಕೆಮಿಕಲ್ ಕಮ್ಮಿ ಮಾಡ್ರಿ ಅಂತಂದ್ರೆ ಆರ್ಗ್ಯಾನಿಕ್ ಹೊರಗಿನ ತಗೊಂಡು ಬಾತ್ ಹೇಳ್ತಾ ಇಲ್ರಿ. ಮನೇಲಿ ಎಮ್ಮಿ ಕಟ್ರಿ, ಎಮ್ಮಿದಿಂದ ಜೀವಾಮೃತ ಮಾಡೋದು. ಜೀವಾಮೃತ ಮಾಡೋದು ಅಂತಂದ್ರೆ ಹೆಂಗಂತಂದ್ರೆ ಸರ್, ಒಂದ್ 200 ಲೀಟರ್ ಬ್ಯಾರಲ್ ತಗೊಳೋದೈತಿ, ಒಂದ್ ಆಕಳ ಇಲ್ರಿ ಎಮ್ಮಿ ಇರಲ್ರಿ, ಅದ್ರ ಒಂದ್ ಏನಾಯ್ತಲ್ರಿ, ಒಂದ್ 20 ಲೀಟರ್ ಗೆಂಜಲ, 20 ಲೀಟರ್ ಸೆಗಣಿ ರೀ ತಗೊಳೋದೈತಿ, ಒಂದ್ 2 ಲೀಟರ್ ದ್ವಿದಳ ಧಾನ್ಯ ರೀ, ಮತ್ತೆ ಒಂದ್ ಕೆಮಿಕಲ್ ಇಲ್ಲಾರ್ದಂತದ್ ಕರಿಬೆಲ್ ರೀ, ಅದನ್ನ ಹಾಕೋದೈತ್ರಿ. ಒಂದ್ ನಮ್ ಯಾವ ಹೊಲಕ್ ಅಪ್ಲೈ ಮಾಡ್ತೀವಲ್ರಿ, ಅಂದ್ರೆ ಯಾವ ಹೊಲಕ್ ಹಾಕ್ತೇವಲ್ರಿ, ಅಲ್ಲಿ ಒಂದ್ 5 ಮೂಲಿದ್ ಒಂದ್ ಐತಿ, 5 ಹಿಡಿ ಮಣ್ಣು ಹಾಕಿಸಿ ಅದ್ರಾಗ ಒಂದ್ 7 ದಿವಸ ತಿರುಗಿಸೋದ್ರಿ. ಅದರಷ್ಟು ಫರ್ಟಿಲೈಸರ್ ಯಾವುದು ಇಲ್ರಿ ಸರ್. ಹೌದಲ್ಲ, ಗೊತ್ತೈತ್ರಿ. ಬಟ್ ನಮ್ ರೈತರು ಮಾಡಂಗಿಲ್ರಿ. ಯಾಕಂತಂದ್ರೆ ಅವನ್ ಬೆಳಿ ಚೆನ್ನಾಗಿ ಬಂದದ, ಅವ 10 ಲೀಟರ್ ಐಸಲ್ ಬಿಟ್ಟಾನಂತಂದ್ರೆ ನಾನು 20 ಲೀಟರ್ ಬೆಳಿಬೇಕು. ಬಟ್ ಭೂಮಿಗೆ ನಾವು ಕೆಮಿಕಲ್ ಹಾಕಿದ ನಮ್ ಕೆಮಿಕಲೇ ಕೊಡ್ತದ್ರಿ, ಬಟ್ ಆರ್ಗ್ಯಾನಿಕ್ ಕೊಡಂಗಿಲ್ರಿ. ಹೌದು, ಅದೇ ತರ ನಾವ್ ಏನೈತಿ ಮನ್ಯಾಗೆ ಐತ್ರಿ. ಬಟ್ ರೈತರಿಗೆ ಪೇಷನ್ಸ್ ಇಲ್ರಿ ಸರ್. ರೈತರದಿಂದ ಸಾವುಕರ ಆಗ್ಲಕತ್ತದ ಫರ್ಟಿಲೈಸರ್ ಅಂಗಡಿದವ್ರಿ, ಅಲ್ಲಿದ್ದ ಬ್ರೋಕರ್ಸ್ ರೀ. ರೈತರು ಹಂಗೆ ಉಳಿದಿದ್ದಾನ್ರಿ. ನನ್ನ ಅನ್ನೋದೇನ್ರಿ, ರೈತರು ಬ್ರೋಕರ್ನು ಬೇಡ, ಓನ್ ಸ್ಟಾಲ್ ತೆಗಿಬೇಕು. ಇಲ್ಲಾಂದ್ರೆ ಓನ್ ಮಾರ್ಕೆಟ್ ಹುಡಿಬೇಕು ಮತ್ತೆ ಓನ್ ಫರ್ಟಿಲೈಸರ್ ರೆಡಿ ಮಾಡ್ಬೇಕ್ರಿ. ನಂದು ಅಷ್ಟೇ ಉದ್ದೇಶ ರೀ, ರೈತರ ಬೇರೆ ಏನಿಲ್ರಿ. ಮತ್ತೆ ಏನಾಯ್ತಲ್ರಿ, ಅವ್ರಿಗೆ ಯಾವುದೇ ತೊಂದರೆ ಬಂದ್ರು ನಮ್ಮಂತರ ಕಾಂಟ್ಯಾಕ್ಟ್ ಮಾಡಕ್ ನಾವು ಫ್ರೀ ಸರ್ವಿಸ್ ಕೊಡ್ತೇವ್ರಿ. ನಮ್ ಕಡೆ 100 ಜನ ಅದಾರಿ, ನನ್ನ ಕಡೆ 160 ಮಂದಿ ಕನ್ಸಲ್ಟೆನ್ಸಿ ಅದಾರಿ ಸರ್. ಓಹೋ, ಅಂದ್ರೆ ಗ್ರಾಜುಯೇಟ್ ಹುಡುಗರು ಅದಾರಿ. ಮತ್ತೆ ನಮ್ ಬಿಜಾಪುರ ಜಿಲ್ಲಾ ಕೃಷಿ ಮಾಡದವರೇ ಕೆಲಸ ಮಾಡ್ತಾರೆ. ಹಾರ್ಟಿಕಲ್ಚರ್ ಡಿಪ್ಲೊಮಾ ಮಾಡದವ್ರಿ, ಬಿಎಸ್ಸಿ ಕೃಷಿ ಅಂದ್ರೆ ಕೃಷಿ ಅಂದ್ರೆ ಎಕ್ಸ್ಪರ್ಟ್ ಅದಾರ. ಬಟ್ ನಾವು ವೆಲ್ ಎಜುಕೇಟೆಡ್ ತಗೊಂಡೇವ್ರಿ, ನಾನ್ ಎಜುಕೇಟೆಡ್ ಯಾರು ಇಲ್ರಿ. ಅಂದ್ರೆ ಟ್ರೈನಿಂಗ್ ಆದವ್ರ ಅದಾರ, ಟ್ರೈನಿಂಗ್ ಆದವ್ರ ಅದಾರ. ಈ ತರ ನಮ್ ಬಿಜಾಪುರ್ನಾಗ ಹೆಂಗಿದ್ರು ಸರ್, ಅವನಿಗೆ ಅವನ ಹೆಸರು ಬರಲಿಕ್ ಬರಂಗಿಲ್ರಿ. ಅವ್ ಮೇಸ್ತ್ರಿ ರೀ, ಅವಂದು ಔಷಧ ಅಂಗಡಿಯವ್ರದ್ದು ಲಿಂಗ್ ಇರುತ್ತಾರೆ. ಅವ್ ಬರ್ರೇ ಬರೀತಾನ್ರಿ, ಆ ಗಿಡಕ್ಕೆ ಏನ್ ಡಿಸೀಸ್ ಐತಿ, ಏನ್ ಡಯಾಗ್ನೋಸಿಸ್ ಐತಿ, ಏನು ಗೊತ್ತಿರಂಗಿಲ್ರಿ. ಯಾಕಂದ್ರೆ ಅವಂದು ಒಂದು ಚಾರ್ಟ್ ಇದ್ದಿರ್ತದ್ರಿ, ಈ ಡೇಸ್ಗೆ ಇಷ್ಟ ಹಾಕ್ಬೇಕು, ಈ ಡೇಸ್ಗೆ ಇಷ್ಟ ಹಾಕ್ಬೇಕು. ಬಟ್ ಆ ಗಿಡಕ್ಕೆ ಏನ್ ಡಿಸೀಸ್ ಅದ ನಮ್ಗೆ ಗೊತ್ತಿರಂಗಿಲ್ರಿ. ಯಾಕಂದ್ರೆ ಬರೀ ಬರದ್ ಕೊಡುದ್ರಿ, 1 ಎಕರೆ ಇದಕ್ಕ್ರಿ ದ್ರಾಕ್ಷಿಗೆ ಅವ ಬರದ್ ಕೊಡೋದು 3-4 ಲಕ್ಷ ರೂಪಾಯಿದ ಔಷಧ ಬರೆದ್ ಕೊಡ್ತಾನ್ರಿ. ಬಟ್ ಅಷ್ಟು ಗಿಡಗಳಿಗೆ ಬೇಕಾಗಿ ನಾ ಹೇಳ್ತಾ ಇರೋದು ಅಷ್ಟು ಬೇಕಾಗಿಲ್ರಿ. ಸಮ್ ಡಿಸೀಸ್ಗೆ ಆರ್ಗ್ಯಾನಿಕ್ ಒಳಗೂ ಎಷ್ಟು ಮಂದಿ ಬಬ್ಲೇಶ್ವರದವ್ರು ಒಬ್ರು ಹೇಳಿದ್ರೆ ಅವ್ರ ಕೆಳಗಡೆ ಒಟ್ಟೆ ಆರ್ಗ್ಯಾನಿಕ್ ಕೆಮಿಕಲ್ ಬಿಡಂಗಿಲ್ಲ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಒಳಗೂ ನಾವು ದ್ರಾಕ್ಷಿ ಬೆಳಿಬಹುದ್ರಿ ಸರ್. ಏನ್ ಟ್ರಾವಿಕ್ ಟೈಮಿಗೆ ಕ್ಲೈಮೇಟ್ ಚೇಂಜ್ ಆದ ನಂತರ ಆ ಟೈಮಿಗೆ ಸ್ವಲ್ಪ ಸಮ್ ಪೆಸ್ಟಿಸೈಡ್ಸ್ ನ ಅಲೌಡ್ ಮಾಡಿದ್ದಾರೆ. ನಮ್ ಗೌರ್ಮೆಂಟ್ ಸಮ್ ಪೆಸ್ಟಿಸೈಡ್ಸ್ ಅದ್ರ ಅದನ್ನ ಅಲೌಡ್ ಐತ್ರಿ, ಅಂತ ಹೊಡಿರಲ್ರಿ. ಬಟ್ ಅದು ಇಲ್ರಿ, ಅವ್ರ ಮೇಸ್ತ್ರಿ ಇಟ್ಕೊಂಡಿರ್ತಾರೆ, ಮೇಸ್ತ್ರಿ ಕಮಿಷನ್ ಅಂದ್ರೆ ಅವ್ರದ್ದು ಕನ್ಸಲ್ಟೆನ್ಸಿ ಕೊಡ್ಬೇಕ್ರಿ. ಬಟ್ ನಾನು ಮೇಸ್ತ್ರಿ ಇಟ್ಕೋರೆ ಅಂತ ಹೇಳ್ತೀನಿ, ಯಾವ ತರ ಇಟ್ಕೋರಿ ಅಂದ್ರೆ ಅವ್ರು ವೆಲ್ ಎಜುಕೇಟೆಡ್ ಇರ್ಬೇಕು. ಅನ್ ವರ್ಷಿಗೊಮ್ಮೆ ನೀವು ಮನ್ನ ಮತ್ತೆ ನೀರ್ ಚೆಕ್ ಮಾಡ್ಕೋರಿ. ನಮ್ಗೆ ಕೆವಿಕಲ್ ರಗಡ ಮನ್ನ ನೀರ್ ಫ್ರೀ ಒಳಗೆ ಚೆಕ್ ಮಾಡ್ಕೊಳ್ತಾರೆ. ಅದು ಚೆಕ್ ಮಾಡೋದ್ರಿಂದ ನಮ್ಮ ಶರೀರನಲ್ಲಿ ರಕ್ತ ಹೆಂಗ್ ಚೆಕ್ ಮಾಡ್ತೀವಲ್ರಿ, ಹಂಗ ನಮ್ಗೆ ಏನ್ ಕಮ್ಮಿ ಐತಿ ಅನ್ನೋದಲ್ಲಿ ಜಲ್ದಿ ಗೊತ್ತಾಗತ್ತೆ. ಬಟ್ ಇದು ಯಾರು ಮಾಡ್ತಾ ಇಲ್ರಿ. ನಮ್ಮಂತರ ಈ ತರ ಹೇಳಕ್ ಹೋದ್ರ ತಿಳ್ಕೊರಿ ಸರ್, ಯಾವ ಹುಚ್ಚದನ್ನ ಹೇಳ, ಒಂದೇನ್ ಕೇಳ್ತಿ, ಈ ತರ ಮಾಡಿದ್ರ ನಾವ್ ಯಾವಾಗ ಹೋಗ್ತೀವಿ? ನಮ್ಗೆ ಎಷ್ಟ ಮಂದಿ ಅಂದ್ರಿ ಸರ್? ಮತ್ ಈಗೇನಂತಾರ? ಈಗೇನಿಲ್ರಿ, ಈಗ ಹಿಂದದಾರಿ ಸರ್. ಈಗ ನಮ್ ಊರಾಗೇರಿ ಯಾರ್ಯಾರು ನನ್ನ ಮಾತಾಡ್ತಿದ್ರಲ್ರಿ, ಈಗ ನನ್ನ ಮುಂದೆ ನಿಂದ್ರಂಗಿಲ್ರಿ. ಮತ್ತೆ ಅವರೇ ಬಂದ್ ಕಿಶಿನ್ ನನ್ನ ಕಡೆಯಿಂದ ಎಲ್ಲಾ ಇದು ಮಾಡ್ಲಕತ್ತಿದ್ರ. ಈಗ ನಮ್ಮ ಅಣ್ಣಾಗಿನ್ನ ಎಲ್ಲಾರು ನನಗೆ ಹುಚ್ಚದನ್ನ ತಿದ್ದಿರಲ್ರಿ, ಅವ್ರೆಲ್ಲಾರೀಗ ನನ್ನ ನಾ ಹೇಳ್ದಂಗೆ ಕೇಳ್ಕೊತೊಂಟಾರಿ. ನಮ್ಮ ಅಣ್ಣಾರಿಲ್ರಿ ಎಲ್ಲಾ ಈಗ ಬಿಜಾಪುರ ಡಿಸ್ಟ್ರಿಕ್ಟ್ನ ಡಾಕ್ಟರ್ಸ್ ಎಷ್ಟಾದ್ರೆ ಎಲ್ಲಾರು ನಮ್ಮ ವೀಕ್ಲಿ ವಿಸಿಟ್ ಇದ್ದಂಗ ವೀಕ್ಲಿ ಒಬ್ರು ಒಬ್ರು ಬಂದೇ ಬರ್ತಾರೆ. ಎಲ್ಲಾ ಆಫೀಸರ್ಸ್ ಬರ್ತಾರೆ, ಎಲ್ಲಾ ಇದು ಮಾಡ್ತಾರೆ. ಬಟ್ ನಾವ್ ಅಷ್ಟೇ ಏನೈತಲ್ರಿ, ಎಲ್ಲಾರು ಇದ್ದಿದ್ದು ಹೇಳ್ಬಿಡ್ತೀವಿ. ಈಗ ಶುರು ಮಾಡುವಂತಹ ಒಂದು ಸಂದರ್ಭದೊಳಗ, ಈಗೇನು ತಾವು ಕೃಷಿ ಚಾಲು ಮಾಡಿದ್ರಿ, ಆ ಸಂದರ್ಭದೊಳಗ ಇಂಥ ಒಂದು ಪಿಕ್ಚರ್ ಇತ್ತ, ಮುಂದೆ ಹಿಂಗ್ ಬದಲಾವಣೆ ಆಗಬಹುದು, ಹಿಂಗ್ ನಾನು ಸಾಧನೆ ಮಾಡಬಹುದು ಅನ್ನುವಂಥದ್ದು ನಿಮ್ಗೆ ಖಾತ್ರಿ ಇತ್ತ? ಆಯ್ತು ರೀ, 100% ಇತ್ತು ಸರ್. ಯಾಕಿತ್ತಂದ್ರೆ ಸರ್, ಆಲ್ರೆಡಿ ಬಿಫೋರ್ 4 ಇಯರ್ಸ್ ನಾನು ಅಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿದ್ರಿ. ಅದರಿಂದ ನಾನು ಚಾಲೆಂಜ್ ತಗೊಂಡು ಮಾಡಿದ್ದೀನಿ ಸರ್. ಚಾಲೆಂಜ್ ತಗೊಂಡು ಮಾಡಿಕೊಂಡು 1 ಎಕರೆ ನಾನು 50-60 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನನ್ ಚಾಲೆಂಜ್ ಇಲ್ಲಾರ್ದೆ ಯಾರು ಮಾಡಂಗಿಲ್ರಿ. ನನ್ಗೆ ಚಾಲೆಂಜ್ ಇತ್ರಿ, ಆತರ ಚಾಲೆಂಜ್ ಮಾಡಿನ್ರಿ, ಮಾಡಿ ತೋರಿಸಿನ್ರಿ. ಮತ್ತೆ ಅಷ್ಟು 1 ಎಕರೆ ಒಳಗೆ ನಾನು 30-35 ಲಕ್ಷ ರೂಪಾಯಿ ತೆಗಿತೀನಿ ಅಂದ್ರೆ ಚಾಲೆಂಜ್ ಐತ್ರಿ. ಮತ್ತೆ ಕಣ್ಣಿಗೂ ರೈತರಿಗೆ ಕಾಣಿಸ್ಲಕತ್ತದ. ಯಾಕೆ ಕಾಣಿಸ್ಲಕತ್ತದ ಅಂದ್ರೆ, ಇದೇ 5 ಇಯರ್ಸ್ ಬ್ಯಾಕ್ ನಮ್ಗೆ ಇರ್ಲಾಕ್ ಮನೇನು ಇದ್ದಿತ್ತಿಲ್ರಿ. ನಮ್ ಫಾದರ್ ಕ್ಯಾನ್ಸರ್ ಬಂದ್ ತಿರ್ಕೊಂಡ್ರಿ, 25 ಲಕ್ಷ ರೂಪಾಯಿ ಅವ್ರಿಗೆ ಹಾಕಿದ್ರಿ ಸರ್. ನಮ್ ಮದರ್ನು ನೋಡಿ ಸೈಕಿಯಾಟ್ರಿಕ್ ಅದ್ರಿ, ಅವ್ರಿಗೂ 7-8 ಲಕ್ಷ ರೂಪಾಯಿ ಹಾಕಿದ್ರಿ. ನಮ್ ಬ್ರದರ್ ಆಕ್ಸಿಡೆಂಟ್ ಆಗಿ ತಿರ್ಕೊಂಡ್ರಿ, ಎಲ್ಲಾ ಜೀರೋ ರೀ. 30-35 ಲಕ್ಷ ರೂಪಾಯಿ ಬ್ಯಾಂಕಿಂದ ಲೋನ್ ರೀ, ಜೀರೋದಾಗ ಇದ್ದೀವ್ರಿ ಸರ್. ನಾವು ಫುಲ್ಲಿ ಮೈನಸ್ ರೀ ಸರ್, ಇನ್ನಾದ್ರೂ ಏನಾದ್ರೂ ಮೈನಸ್ ನಾಗೇ ಇದ್ರಿ. ಏನ್ ನಾನು ಸ್ಟಾರ್ಟಿಂಗ್ ಮಾಡಿದಲ್ರಿ, ಈಗ ನಾವು ಪ್ಲಸ್ ನೇ ಆಗಿದೇವ್ರಿ ಸರ್, ಪೂರ್ಣ ಪ್ಲಸ್ ನೇ ಆಗಿದೆ. ನಮ್ಮ ಎಲ್ಡರ್ ಬ್ರದರ್ ಎಕ್ಸ್ಪೈರ್ ಆದ್ರಿ, ಅವ್ರಿಗೂ ಒಂದು 10 ಲಕ್ಷ ರೂಪಾಯಿ ಮನಿ ಕಟ್ಕೊಟ್ಟಿನ್ರಿ. ನಮ್ ಬ್ರದರ್ ನಡುವಿನ ಬ್ರದರ್ ಅದಾರೆ, ಅವ್ರಿಗೂ ಈಗ ಕಟ್ಲಾಕತ್ತೇವ್ ರೀಸೆಂಟ್ರಿ. ನಂದು ಏನಿಲ್ಲ, 30-35 ಲಕ್ಷ ರೂಪಾಯಿ ಫಾರ್ಮ್ ಹೌಸ್ ಐತ್ರಿ, ಅಲ್ಲಿ ಎಲ್ಲಾ ಡೆವಲಪ್ ಮಾಡೇವ್ರಿ. ಇದು ಎಲ್ಲಾ ಓನ್ಲಿ ಫಾರ್ ಇನ್ ಕೃಷಿದಿಂದ್ರಿ. ಕೃಷಿ ಯಾಕೆ ರೈತರಿಗೆ ಆಗಂಗಿಲ್ಲ ಅಂತಂದ್ರೆ, ಎಜುಕೇಟೆಡ್ ಇದ್ದಾವ ಏನ್ ಮಾಡ್ಲಾಕತ್ತಾನ, ನೌಕರಿ ಮಾಡ್ಲಾಕತ್ತಾನ. ಅನ್ ಎಜುಕೇಟೆಡ್ ಇದ್ದಾವ ಏನದಲ್ ಕೃಷಿದಾಗ ಅದನ್ರಿ, ಅದ್ರ ಬಗ್ಗೆ ಅನುಭವ ಇಲ್ರಿ. ಅನುಭವ ಇಲ್ಲಾರ್ದ ಏನ್ ಬೇಕಾದ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ಬೇಕಂತಂದ್ರೆ ಫೇಲ್ಯೂರ್ ಆಗವ್ರಿ. ಅದಕ್ಕಾರ ಕಲ್ತವ್ರ ಏನೈತಲ್ರಿ, ನಿಮ್ಗೆ ಪ್ರಾಪರ್ ಆಗಿ ಚೆನ್ನಾಗಿ ನೌಕರಿ ತಂದ್ರೆ ಮಾಡ್ರಿ, ಇಲ್ಲಾಂದ್ರೆ 1 ಎಕರೆ 2 ಎಕರೆ ಹೊಲ ಇರಲ್ಲಕ್ರಿ, ನೀವು ಅಲ್ಲಿ ಎಷ್ಟು ಗಳಿಸ್ತಿರಲ್ರಿ, ಅದಕ್ಕಿಂತ 10 ಪಟ್ಟು ಗಳಿಸ್ತಾರೆ. ಯಾಕಂದ್ರೆ ನಾನು ಮಾಡಿ ತೋರಿಸಿನ್ರಿ, ನಾನು ಮಾಡ್ಲಾಕ್ ನಾನು ಲೈವ್ ನು ಇದೇರಿ, ಲೈವ್ ಬಂದು ನೋಡಬಹುದ್ರಿ. ಏನ್ ಬೇಕಾದ್ ಮಾಡಬಹುದು ಸರ್, ನೀವು ಟೆಸ್ಟ್ ಹೋಗಿಸಿ ಮನ್ನ ತಂದನು ಕೆಮಿಕಲ್ ಚೆಕ್ ಮಾಡ್ಕೋಬಹುದು ಸರ್. ಫುಲ್ಲಿ ಆರ್ಗ್ಯಾನಿಕ್ ಒಳಗ್ರಿ, 1 ರುಪೀಸ್ ನಾ ಇದು ಮಾಡಿಲ್ರಿ. ಬಟ್ ನಂದೇನ್ರಿ, ನನ್ ಕನ್ಸಲ್ಟೆನ್ಸಿ ಇರೋದ್ರಿಂದ ನಾವು ಆಕಳ ಗಿಕ್ಕ ಇಂಥದ್ ಮಾಡಿಲ್ರಿ. ಯಾಕೆ ಮಾಡಿಲ್ಲ ಅಂತಂದ್ರೆ, ನಾವು ಆಕಳಿಗೆ ದುಡಿಲಾಗ್ಬೇಕ್ರಿ, ಮತ್ತೆ ನಾವು ಅಲ್ಲಿ ಇರಬೇಕು. ನಾ ಬರೀ ಚಂತನ ಹೊರಗೆ ತಿರುಗಾಡೋದ್ರಿಂದ ಅಂಥದ್ದೇನು ಮಾಡಿಲ್ರಿ. ಪ್ರತಿಯೊಬ್ರು ಒಂದ್ ಆಕಳ ಕಟ್ಟದ್ರಂದ್ರೆ 100 ಎಕರೆ ಸುದ್ದಕ್ಕೆ ನೀವು ಒಂದ್ ಆಕಳ ಮೇಲೆ ಹ್ಯಾಂಡಲ್ ಮಾಡಿ, ಒಂದ್ ಆಕಳ ಮೇಲೆ 100 ಎಕರೆ ಹ್ಯಾಂಡಲ್ ಮಾಡಬಹುದು. ಯಾಕಂದ್ರೆ ಅಷ್ಟ ಅದರಲ್ಲಿ ಜೀವಾಣುಗಳು ಇದ್ದಿರ್ತಾವ ಸರ್. ಆಕಳ ಸಗಣಿ ಒಳಗ ಮತ್ ಗೋಮೂತ್ರೊಳಗ ಲ್ಯಾಕ್ ಟುಗೆದರ್ ಜೀವಾಣುಗಳು ಇದ್ದಿರ್ತಾರೆ. ನಾವೇನ್ ಹೊರಗಿಂದ ಕೆಮಿಕಲ್ ತಂದ್ ಆರ್ಟಿಫಿಷಿಯಲ್ ಹಾಕ್ಲಕತ್ತೇವಲ್ರಿ, ಅದು ನಮ್ ಕಡೆನೇ ಇದ್ದಿರ್ತಾರೆ. ಸಾವಿರ ರೂಪಾಯಿ ಕೊಟ್ಟ ಕಿಶಿನ್ ಕೆಮಿಕಲ್ ತಗೊಂಡು ಬರ್ತಾರೆ, ಒಂದ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರ ಮನೆಗೆ, ಅದು ಮಾಡಂಗಿಲ್ಲ ರೈತರು. ಯಾಕೆ ಮಾಡಂಗಿಲ್ಲ ಅಂತಂದ್ರೆ ಅವರು ತಮ್ಮ ತಲೆ ಓಡಿಸಂಗಿಲ್ಲ ಸರ್, ಬಾಜುಕಿನವರು ಏನ್ ಮಾಡ್ಯಾರ ಅದನ್ನ ಮಾಡ್ಕೋತ ಹೋಗ್ತಾರೆ. ನೀವು 10 ಎಕರೆ ದ್ರಾಕ್ಷಿ ಹಾಕ್ತಿರತ್ತಂದ್ರ ಇವ್ರು 20 ಎಕರೆ ದ್ರಾಕ್ಷಿ ಹಚ್ತಾರೆ. ಬಟ್ ಒಂದರ ಹಿಂದೆ ಹೋಗ್ಲಾಕ್ ಹೋಗ್ಬೇಡ್ರಿ. ದ್ರಾಕ್ಷಿ ಒಂದ್ ವರ್ಷ ದಾವಣಿ ಬತ್ತು ಕರ್ಪ ಬತ್ತು ಏನಾರ ಬತ್ತು ಹೋಯ್ತಂದ್ರ ಒಂದ್ ವರ್ಷ ಮತ್ತೆ ಕೈ ಕೊಡ್ಬೇಕು. ಅದರಿಂದ ಏನಾಯ್ತಲ್ರಿ, ಒಂದೇ ಬೆಳೆ ನೀವು ಮಾಡ್ಲಾಕ್ ಹೋಗ್ಬೇಡ್ರಿ, ಒಂದ್ ಬೆಳೆ ಕೈ ಕೊಡ್ತದಂದ್ರ ಇನ್ನೊಂದ್ ಬೆಳೆ ಕೈ ಹಿಡಿತದ್ರಿ, ಇನ್ನೊಂದ್ ಬೆಳೆ ಅದನ್ನು ಕೈ ಕೊಡ್ತದ, ಮೂರನೇ ಬೆಳೆನೂ ಕೈ ಕೊಡ್ತದ, ನಾಲ್ಕನೇ ಬೆಳೆ ಕೈ ಕೊಡ್ತದ, ನಾಲ್ಕನೇ ಬೆಳೆ ಕೈ ಬಿಟ್ರು ಐದನೇ ಬೆಳೆ 100%. ಯಾಕಂದ್ರೆ ಋತು ನಮ್ಮಲ್ಲಿ ಋತು ಗುಣ ಅನುಸಾರವಾಗಿ ಬೆಳೆ ಬರ್ತಿರ್ತಾವ್ರಿ. ಆ ಋತು ತಕ್ಕಂತೆ ನಾವು ಏನ್ ಮಾಡ್ಬೇಕ್ರಿ, ಬೆಳೆಗಳನ್ನು ಮಾಡ್ಕೋತ ಹೋಗ್ಬೇಕ್ರಿ ಸರ್. ಈಗ ನಿಮ್ಮ ಆದಾಯ ಕೇಳಬಹುದಾ ನಾನು, ಎಷ್ಟು ಒಂದ್ ವರ್ಷಕ್ಕೆ ಎಷ್ಟು ಆದಾಯ ಅಂತ ಹೇಳಿ ಸರ್? ಈಗ ನಂದು ಆದಾಯ ಅಂತಂದ್ರೆ ಸರ್, ಅದನ್ನ ನೀವು ಕೇಳಿದ್ರೆ ನಾನು ಪರ್ ಏಕರ್ 1000 ರೂಪೀಸ್ ಕನ್ಸಲ್ಟೆನ್ಸಿ ತಗೋತೀನಿ ಪರ್ ಏಕರ್. ನಾವು ಏನ್ ಹೋಗೋದ್ ಬರ್ತ್ ಮಾಡ್ತೀವಲ್ರಿ, ಅವರೇ ರೈತರ ಕಡೆಯಿಂದ ತಗೋತಾರೆ. ಈ ವರ್ಷ ನಂದು ಆದಾಯ ಅಂತಂದ್ರೆ ನಂದು ಸಿಆರ್ ಮೇಲ್ಗಡೆ ಅದ್ರಿ, ನಿಮ್ಗ ಹೇಳುದು ತಪ್ಪ ಅನಿಸ್ತದ್ರಿ. ಬಟ್ ನನ್ನ ಬಾಜುಕಿ ನಮ್ ಊರಾನವ್ರ ಬಾಜುಕಿ ಅದಾರಲ್ರಿ, ಅವ್ರಿಗೆ ಕೇಳಿದ್ರಂದ್ರೆ ನಿಮ್ಗೆ ಗೊತ್ತಾಕದ್ರಿ. ಜಾಸ್ತಿ ಮೇಜರ್ ಆತಂದ್ರೆ ನಂದು ಬಿಸ್ನೆಸ್ ಕನ್ಸಲ್ಟೆನ್ಸಿ ರೀ. ಸೆಕೆಂಡ್ ಇಯರ್ ಬಂದು ಏನಾಯ್ತಲ್ರಿ, ನಂದು ನರ್ಸರಿ ಬರ್ತಾರೆ. ಥರ್ಡ್ ಬಂದು ನಂದು ಬಯೋ ಫರ್ಟಿಲೈಸರ್ ಲ್ಯಾಬ್ ಸ್ವಂತ ಇದೆ, ಅದು ಬರುತ್ತೆ. ಫಿಫ್ತ್ ಬಂದು ನಾನು ಈ ಇದ್ರ ಮೇಲೆ ಒಂದು ಪೆಟ್ರೋಲ್ ಪಂಪ್ ಮಾಡಿದ್ದೀನಿ ರೀ. ಪೆಟ್ರೋಲ್ ಪಂಪ್ ರೀ ಈ ಅಂದ್ರೆ ಕೃಷಿ ಮೇಲೆ, ಇದು ಓನ್ಲಿ ಫಾರ್ 5 ಇಯರ್ಸ್ ನಲ್ಲಿ ಸರ್. 5 ವರ್ಷಗಳಲ್ಲಿ 5 ವರ್ಷದಲ್ಲಿನ ಮಾಡಿದ್ರಿ ಸರ್. ನಾನು ಮೊದಲು ನಾನು ಬಂದ ಕಿಶಿಂದ ಒಂದು ಶಾರ್ಟಿಂಗ್ ಮಷಿನ್ ಮಾಡಿದ್ದೆ ರೀ ಊರಾಗ ಒಬ್ರಿಗೆ, ನಾನು ನೌಕರಿ ಮಾಡ್ತಿದ್ದೆ ರೀ. ಅಲ್ಲಿಂದ ಕಿಶಿಂದ ಅಮೌಂಟ್ ಒಂದು